ಜೀವ ರಕ್ಷಿಸುವ ಕೊಂಡಿ. ಪೂರ್ವ ಸಿದ್ಧತೆಯಲ್ಲೇ ಬುದ್ಧಿವಂತಿಕೆ ಇದೆ. ಭಾರತ ಸರ್ಕಾರದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಜನಹಿತಕ್ಕಾಗಿ ಜಾರಿ. ಕಾರ್ಯಕ್ರಮ ವೇಗಿಲ ಮಿಡಿತ. ಸಮಸ್ತ ರೈತ ಬಾಂಧವರಿಗೆ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ಅಶೋಕ್ ಎಂ, ಪಶು ವಿಜ್ಞಾನಿ, ಕೃಷಿ ವಿಜ್ಞಾನ ಕೇಂದ್ರ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಶಿವಮೊಗ್ಗ. ಈ ದಿನ ಜಾನುವಾರುಗಳ ಸಾಕಾಣಿಕೆಯಲ್ಲಿ ವಹಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು. ಈ ಜಾನುವಾರುಗಳಿಗೂ ಕೃಷಿ ಚಟುವಟಿಕೆಗಳಿಗೂ ಏನಪ್ಪ ಲಿಂಕು, ಏನು ಒಂದಕ್ಕೊಂದು ಅಂತಕ್ಕಂಥ ವಿಚಾರ ಬಂದಾಗ, ಈಗ ಕೆಲವೊಂದು ಮುಂಜಾಗ್ರತಾ ಕ್ರಮಗಳು ಏನೇನಿರ್ಬೋದು? ಬಹಳ ಮುಖ್ಯವಾಗಿ ತಾವೆಲ್ಲ ರೈತರಿಗ ಕೃಷಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿರ್ತೀರಿ, ಗೊಬ್ಬರ ತರ್ತೀರಾ, ಇನ್ಸೆಕ್ಟಿಸೈಡ್ ತರ್ತೀರಾ, ಪೆಸ್ಟಿಸೈಡ್ ತರ್ತೀರಾ, ಕೃಷಿಗೆ ಬೆಳೆಗೆ ರೋಗಕ್ಕೆ ಹೊಡಿತಕ್ಕಂಥ ಔಷಧಿಗಳನ್ನು ತಂದು ಮನೇಲಿರ್ತೀರಾ, ಔಷಧಿಗಳನ್ನ ಹೊಡಿತೀರಾ, ಬರ್ತೀರಾ, ಬಾಟ್ಲುಗಳು ಹೊಲದಲ್ಲಿ ಬಿಸಾಕ್ತೀರಾ, ಅಥವಾ ವೇಸ್ಟ್ ನೀರಲ್ಲಿ ಬಿಸಾಕ್ತೀರಾ, ಅಥವಾ ಮನೇಲಿ ಬಂದು ಎಲ್ಲಿ ಇಡ್ತೀರಾ ನೀವು? ಈಗ ಒಳಗಡೆ ಇಟ್ಟರೆ ಮಕ್ಕಳಿಗೆ ತೊಂದರೆ, ಕೊಟ್ಟಿಗೆಯಲ್ಲಿಟ್ಟರೆ ದನ ಕರುಗಳಿಗೆ ತೊಂದರೆ. ಹಾಗಾಗಿ ಇದನ್ನು ನೀವು ಮನೆ ಒಳಗೆ ಇಡಬೇಡಿ, ಯಾಕಂದರೆ ಮಕ್ಕಳದು ಜೀವನ ಮುಖ್ಯ. ಈಗ ಕೊಟ್ಟಿಗೆಯಲ್ಲಿ ಇಡಬಾರ್ದ, ಇಡಬೇಕು, ಹೆಂಗೆ ಇಡಬೇಕು ಅಂತಕ್ಕಂಥದ್ದು ಏನಾಗುತ್ತೆ, ಈ ಪೆಸ್ಟಿಸೈಡ್ಸು, ಫರ್ಟಿಲೈಸರ್ಸು ಇವೆಲ್ಲ ತಿಂದಾಗ ಏನಾಗುತ್ತೆ, ಈ ಒಂದು ದನ ಕರುಗಳಲ್ಲಿ ಅಥವಾ ಕುರಿ ಮೇಕೆಗಳಲ್ಲಿ ಪಾಯ್ಸನ್, ಮನುಷ್ಯರಲ್ಲಿ ಹೇಗೆ ಪಾಯ್ಸನ್ ಆಗುತ್ತೋ ಹಾಗೆ ಪಾಯ್ಸನ್ ಆಗುತ್ತೆ. ಆಮೇಲೆ ಬಹುಮುಖ್ಯವಾಗಿ ಏನಾಗುತ್ತೆ ಅಂದರೆ, ನೀವು ಕೊಟ್ಟಿಗೆಯಲ್ಲಿ ಸರಿಯಾದ ರೀತಿಯಲ್ಲಿ ಇಡದೇ ಪಕ್ಷದಲ್ಲಿ ದನ ಕರುಗಳು ತಿಂದರೆ ಈ ಥರದ ತೊಂದರೆಗಳನ್ನು ಪತ್ತೆ ಹಚ್ಚಲಿಕ್ಕೆ ಆಗಲ್ಲ. ಒಂದೇನೆಂದರೆ ಬೇರೆ ರೋಗಗಳು ರುಜಿನಗಳಾದರೆ ನೋಡ್ತೀವಿ, ಗೊತ್ತಾಗುತ್ತೆ. ತಾವು ದಯವಿಟ್ಟು ರೈತ ಬಾಂಧವರು, ಅದು ಬಹುಮುಖ್ಯವಾಗಿ ಸೀಡ್ ಟ್ರೀಟ್ಮೆಂಟ್ ಆಗಿರ್ತಕ್ಕಂಥ ಸೀಡ್ಸ್ ಆಗಲಿ ಅಥವಾ ಪೆಸ್ಟಿಸೈಡ್ಸ್ ಆಗಲಿ ಅಥವಾ ಫರ್ಟಿಲೈಸರ್ಗಳನ್ನು ತಾವು ಕೊಟ್ಟಿಗೆಯಲ್ಲಿ ದನ ಕರುಗಳಿಗೆ ಸಿಗದೆ ಹಾಗೆ ಇಡಬೇಕು. ಅವು ತಿಂದರೆ ನಿಮಗೆ ಯಾವುದೇ ರೀತಿಯಾದಂಥ ಚಿಕಿತ್ಸೆ ಬಹುಪಾಲಾಗಿ ಫಲಿಸಲ್ಲ. ದಯವಿಟ್ಟು ತಾವು ಜಾಗರೂಕತೆಯಿಂದ ಕೊಟ್ಟಿಗೆಯಲ್ಲಿ ಒಂದು ಎಚ್ಚರಿಕೆಯನ್ನು ವಹಿಸಿ ಇಡಬೇಕಾದಂಥದ್ದು. ಮತ್ತು ಇತ್ತೀಚೆಗೆ ಒಂದು ಕಾರ್ಮಿಕರ ತೊಂದರೆನೋ ಅಥವಾ ಪರಿಸ್ಥಿತಿಯ ತೊಂದರೆನೋ ಅಥವಾ ಮನೆಯಲ್ಲಿ ಕೆಲಸ ಮಾಡೋರಿಲ್ಲ ಅಂತೇಳಿ ಏನು ಮಾಡ್ತೀವಿ, ನಾವೆಲ್ಲ ಕಳೆನಾಶಕಗಳನ್ನು ಉಪಯೋಗಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ. ನೀವು ಅಡಿಕೆ ಬೆಳೆ ಆಗಲಿ, ಮೆಕ್ಕೆಜೋಳ ಆಗಲಿ, ಅಥವಾ ಈರುಳ್ಳಿ ಆಗಲಿ, ಅಥವಾ ಯಾವುದೇ ಕ್ರಾಪ್ಗೆ ಕಳೆನಾಶಕಗಳನ್ನು ಹೊಡಿತಕ್ಕಂಥದ್ದು. ಕಳೆನಾಶಕ ಹೊಡೆಯೋದ್ರಿಂದ ಭೂಮಿಗೂ ಒಳ್ಳೆಯದಲ್ಲ, ಮತ್ತು ಬೆಳೆಗಳಿಗೂ ಒಳ್ಳೆಯದಲ್ಲ. ಮತ್ತು ನೀವು ಅದನ್ನೆಲ್ಲ ಮಾಡಿ ನಮ್ಮ ದನಕರುಗಳನ್ನು ತಿಂದರೆ ದೊಡ್ಡ ಮಟ್ಟದ ಒಂದು ಪರಿಣಾಮವನ್ನು ಬೀಳ್ತದೆ. ಯಾಕೆಂದರೆ ಸಾಕಷ್ಟು ಬೆಲೆ ಬಾಳ್ತಕ್ಕಂಥ ಹಸುಗಳನ್ನು, ಎತ್ತುಗಳನ್ನು, ಎಮ್ಮೆಗಳನ್ನು ಕಳೆದುಕೊಂಡಂಥ ಉದಾಹರಣೆಗಳು ಭಾಳಷ್ಟಿವೆ. ತಾವು ದಯವಿಟ್ಟು ರೈತ ಬಾಂಧವರು ಎಲ್ಲಾದರೂ ನೀವು ಕಳೆನಾಶಕವನ್ನು ಉಪಯೋಗಿಸಿದರೆ ಅಲ್ಲಿ ದನಕರುಗಳು ಬರದ ಹಾಗೆ ನೋಡ್ಕೊಳ್ಳೋದು ಬಹಳ ಮುಖ್ಯವಾದಂಥ ವಿಚಾರ. ಆಮೇಲೆ ಕಳೆನಾಶಕ ಹೊಡೆತಕ್ಕಂಥ ಬಾಟ್ಲುಗಳನ್ನು ಸಹ ಎಲ್ಲೋ ದನಕರುಗಳು ನೀಡ್ತಕ್ಕಂಥ ಇದಕ್ಕೆ ಹಾಕೋದು ಬಹಳ ತಪ್ಪು. ಆಮೇಲೆ ಒಂದೊಂದು ಹಸು 50,000, ಒಂದು ಎತ್ತು 1,00,000, ಇಷ್ಟು ಬಾಳ್ತಕ್ಕಂಥ ಸಮಯದಲ್ಲಿ ತಾವು ದಯವಿಟ್ಟು ಗುಡುಗು ಸಿಡಿಲು, ನಾವು ಹೇಗೆ ಮನುಷ್ಯರು ನಾವು ಅಷ್ಟು ಕಾಳಜಿ ವಹಿಸ್ತೀವೋ, ದಯವಿಟ್ಟು ಎಲ್ಲಾದರೂ ನೀವು ಜಮೀನುಗಳಲ್ಲಿ ಮೇಯಿಸ್ಲಿಕ್ಕೆ ಹೋದರೆ ಈ ಗುಡುಗು ಸಿಡಿಲು ಅಭಾವ ಜಾಸ್ತಿ ಆದರೆ, ನೀವು ಪರಿಸ್ಥಿತಿ ಕಂಡು ಬಂದಲ್ಲಿ ಎಲ್ಲೂ ಮರಗಿಡಗಳ ಕೆಳಗಡೆ ನಿಲ್ಲದ ಹಾಗೆ ಆದಷ್ಟು ಬೇಗ ಮನೆಗಳಿಗೆ ಬಂದು ಕೊಟ್ಟಿಗೆಯಲ್ಲಿ ಇಡೋದು ಬಹಳ ಮುಖ್ಯ. ಯಾಕಂದರೆ ನೀವು ಒಂದು ಹಸುನೋ ಅಥವಾ ಒಂದು ಎಮ್ಮೆನೋ ಅಥವಾ ಒಂದು ಎತ್ತನ ಕಳ್ಕೊಂಡ್ರೆ ನಿಮಗೆ ಬಹಳ ಆರ್ಥಿಕ ನಷ್ಟ ಬಹಳ ಆಗುತ್ತೆ. ಆಮೇಲೆ ರೈತ ಬಾಂಧವರೇ, ಈಗ ನೀವು ಮೆಕ್ಕೆಜೋಳ ಆಗಿರ್ಬೋದು ಅಥವಾ ಜೋಳ ಆಗಿರ್ಬೋದು ಈ ಥರದ ಅದನ್ನ ಬಿತ್ತನೆ ಮಾಡಿರ್ತೀರ, ಬಿತ್ತನೆ ಮಾಡಿದ ಸಂದರ್ಭದಲ್ಲಿ ಸುಮಾರು 1-1.5 ತಿಂಗಳವರೆಗೂ ಅದನ್ನು ನಾವು ಕಳಲು ಅಥವಾ ಇನ್ನು ಬೆಳೆಯ ಹಂತದಲ್ಲಿ ಇರ್ತಕ್ಕಂಥ ಬೆಳೆ ಅಂತ ಹೇಳ್ತೀವಿ. ಆ ಬೆಳೆಗೆ ಏನಾಗುತ್ತೆ, ರೈತ ಬಾಂಧವರು ಎಲ್ಲೂ ಅದಕ್ಕೆ ಪ್ರೊಟೆಕ್ಷನ್ ಕೊಟ್ಟಿರಲ್ಲ, ದನ ಕರುಗಳಿಗೆ ಗೊತ್ತಿರಲ್ಲ, ಎಲ್ಲ ದನ ಕರುಗಳನ್ನು ನೋಡ್ತಕ್ಕಂಥವ್ರಿಲ್ಲ, ಬಿಡ್ತೀರಾ, ಬಿಟ್ಟಾಗ ಏನಾಗುತ್ತೆ, ದನ ಕರುಗಳು ಹೋಗಿ ಅದು ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ, ತಿಂತವೆ. ಅದು ಏನು ನಿನಗೆ ಎಳೆ ಬೆಳೆ ಇದೆಯೋ ಅದರಲ್ಲಿ HCN ಅಂದರೆ ಸಯನೈಡ್ ಪಾಯ್ಸನ್ ಇರುತ್ತೆ. ಆ ಸಯನೈಡ್ ಪಾಯ್ಸನ್ನು ಪಶುಗಳಿಗೆ ಅಥವಾ ಕುರಿ ಮೇಕೆಗಳಿಗೆ ದೇಹಕ್ಕೆ ಸೇರಿದರೆ ಯಾವುದೇ ಕಾರಣಕ್ಕೂ 99% ನಾವು ಪಶು ಸಂಪತ್ತನ್ನು ಉಳಿಸ್ಲಿಕ್ಕೆ ಕಷ್ಟ. ಹಾಗಾಗಿ ಈ ಮಳೆಗಾಲದಲ್ಲಿ ಜಾನುವಾರು ಸಾಕಾಣಿಕೆಯಲ್ಲಿ ಏನೇ ಪಾಯ್ಸನ್ಗಳನ್ನು ತಾವು ಪ್ರೊಟೆಕ್ಷನ್ ಮಾಡ್ಕೋಬೇಕು ಅಂತ ಹೇಳ್ತಾ, ಹೆಚ್ಚಿನ ಮಾಹಿತಿಗೆ ಕಾಂಟ್ಯಾಕ್ಟ್ ನಂಬರ್ 7760254464. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ. ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಆಯುಷ್ಮಾನ್ ಕಾರ್ಡ್ ಅನ್ನು ಉಚಿತವಾಗಿ ಪಡೆಯಿರಿ. ಇಂದೇ ನಿಮ್ಮ ಹತ್ತಿರದ ಗ್ರಾಮವನ್ಗೆ ಭೇಟಿ ಕೊಡಿ, ಆಯುಷ್ಮಾನ್ ಕಾರ್ಡ್ ಮಾಡಿಸಿ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ರಾಷ್ಟ್ರೀಯ ಪೋಷಣ್ ಅಭಿಯಾನದ ಅಡಿಯಲ್ಲಿ ಪೌಷ್ಟಿಕ ಕೈತೋಟದ ಮಹತ್ವ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಜ್ಞಾನಿ ಡಾಕ್ಟರ್ ಪ್ರಕಾಶ್ ಕೆರೂರಿ ಅವರೊಂದಿಗೆ ಸಂದರ್ಶನ. ರೈತ ಬಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಷಯ ತಜ್ಞರಾದ ಡಾಕ್ಟರ್ ಪ್ರಕಾಶ್ ಕೆರೂರಿ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ರಾಷ್ಟ್ರೀಯ ಪೋಷಣ್ ಅಭಿಯಾನದ ಅಡಿಯಲ್ಲಿ ಕೈತೋಟದ ಮಹತ್ವದ ಬಗ್ಗೆ ನಮ್ಮ ರೈತ ಬಂಧುಗಳಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಸರ್, ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು. ಸರ್, ಸೆಪ್ಟೆಂಬರ್ ತಿಂಗಳಲ್ಲಿ ರಾಷ್ಟ್ರೀಯ ಪೋಷಣ್ ಅಭಿಯಾನದ ಅಡಿಯಲ್ಲಿ ಈ ಕೈತೋಟದ ಮಹತ್ವ ಏನಂತೀರಾ ಸರ್? ರೈತ ಬಾಂಧವರೇ, ತಾವಿಲ್ಲಿ ಗಮನಿಸಬೇಕು, ನಮ್ಮ ಭಾರತ ಸರ್ಕಾರ ಪ್ರತಿ ವರ್ಷ ನಾವು ಸೆಪ್ಟೆಂಬರ್ ತಿಂಗಳನ್ನು ರಾಷ್ಟ್ರೀಯ ಪೋಷಣ್ ಅಭಿಯಾನ ಅಡಿಯಲ್ಲಿ ನಾವು ಆಚರಿಸ್ತಾ ಇದ್ದೀವಿ. ಸೊ ಈ ಅಭಿಯಾನದ ಮೂಲ ಉದ್ದೇಶ ಏನಪ್ಪ ಅಂದರೆ, ನಮ್ಮ ರೈತಾಪಿ ವರ್ಗದವರು, ಏನು ನಮ್ಮ ರೈತರಿದ್ದಾರೆ, ರೈತ ಮಹಿಳೆಯರಿದ್ದಾರೆ, ಸೊ ಒಂದು ಪೌಷ್ಟಿಕ ಕುರಿತು ಒಂದು ಜಾಗೃತಿ ಮೂಡಿಸಲು, ಸೊ ನಮ್ಮ ಭಾರತ ಸರ್ಕಾರ, ರಾಜ್ಯ ಸರ್ಕಾರ ಹಾಗೂ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಮುಖಾಂತರ ಹಾಗೂ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮುಖಾಂತರ, ಸೊ ಸೆಪ್ಟೆಂಬರ್ ತಿಂಗಳನ್ನು ಪ್ರತಿ ದಿವಸಗಳನ್ನು ಕೂಡ ಒಂದಲ್ಲ ಒಂದು ರೀತಿಯ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಂಡು, ಸೊ ಯಥೇಚ್ಛವಾಗಿ ನಮ್ಮ ರೈತಾಪಿ ವರ್ಗದವರಿಗೆ ಈ ಪೌಷ್ಟಿಕ ಕುರಿತು ಅವರಿಗೆ ಮಾಹಿತಿ ನೀಡಲಿಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಸೊ ಅದೇ ರೀತಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರವು ಕೂಡ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಾವು ಸೆಪ್ಟೆಂಬರ್ ತಿಂಗಳನ್ನು ಪೋಷಣ್ ಅಭಿಯಾನ, ಸೊ ಆ ಅಡಿಯಲ್ಲಿ, ಸೊ ಪೌಷ್ಟಿಕತೆಯ ಕುರಿತು ಜಾಗೃತಿ ಮೂಡಿಸಲು ಕೈತೋಟದ ಮಹತ್ವ ಹಾಗೂ ಕೈತೋಟ ಯಾವ ರೀತಿಯೆಲ್ಲ ನಿರ್ಮಾಣ ಮಾಡಬೇಕು, ಆಮೇಲೆ ಇದರಿಂದ ಆಗ್ತಕ್ಕಂಥ ಅನುಕೂಲಗಳನ್ನು ನಾವು ಸಾಕಷ್ಟು ತರಬೇತಿಗಳ ಮುಖಾಂತರ, ಸೊ ಡೆಮಾನ್ಸ್ಟ್ರೇಷನ್ ರೈತರ ಹೊಲದಲ್ಲಿನೇ ಕೈತೋಟಗಳನ್ನು ನಿರ್ಮಿಸಿ ಅದರಿಂದ ಏನೆಲ್ಲ ನಮಗೆ ಲಾಭ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಸೊ ನಿಜವಾಗಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತ ಬಾಂಧವರಲ್ಲಿ ಕಾಣ್ತಕ್ಕಂಥ ಪ್ರಮುಖ, ನಾಟ್ ಓನ್ಲಿ ನಮ್ಮ ರೈತ ಬಾಂಧವರು, ಸೊ ಎಲ್ಲೆಡೆ ನಾವು ನೋಡ್ತಾ ಇದ್ದೀವಿ, ಸೊ ಚಿಕ್ಕ ಮಕ್ಕಳು ಹಿಡ್ಕೊಂಡು ಹೆಣ್ಮಕ್ಕಳಲ್ಲಿರ್ಬೋದು, ಅದೇ ರೀತಿ ಇವನ್ ನಮ್ಮ ಪುರುಷರಲ್ಲಿಯೂ ಕೂಡ ನಾವು ಈ ಅಪೌಷ್ಟಿಕತೆಯ ಒಂದು ಕೊರತೆಯನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಈ ಒಂದು ಅಪೌಷ್ಟಿಕ ಕೊರತೆಯನ್ನು ನೀಗಿಸಲಿಕ್ಕೆ ಸಾಕಷ್ಟು ಈ ಅಭಿಯಾನ ಯೋಜನೆಯಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಸೊ ಅದರ ಬಗ್ಗೆ ಜಾಗೃತರಾಗಬೇಕಾಗಿದೆ, ಅಲ್ಲಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಸದುಪಯೋಗಕ್ಕೊಂಡು, ಸೊ ನಮ್ಮ ಒಂದು ಪೌಷ್ಟಿಕ ಸಮಸ್ಯೆಗಳನ್ನು ನಿರ್ಮೂಲನೆ ಮಾಡಿ ನಮ್ಮ ಆರೋಗ್ಯವನ್ನು ದೃಷ್ಟಿಯಲ್ಲಿ ಇದು ಬಹಳ ಸಹಕಾರಿಯಾದಂತಹ ಅಭಿಯಾನ ಆಗಿದೆ. ಸರ್, ಹಾಗಿದ್ರೆ ಈಗ ಭಾರತ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಕೃಷಿ ವಿಜ್ಞಾನ ಕೇಂದ್ರಗಳು ಎಲ್ಲವೂ ಸೇರಿ ಈ ಒಂದು ಅಭಿಯಾನ ಮಾಡ್ತಾ ಇದ್ರೆ, ಹಾಗಿದ್ರೆ ಈ ಪೌಷ್ಟಿಕ ಕೈತೋಟ ಅಂದ್ರೆ ಏನು ಸರ್? ಈಗಾಗಲೇ ನಾನು ನಿಮಗೆ ಮಾಹಿತಿ ಕೊಟ್ಟಂಗೆ, ಸೊ ಪೌಷ್ಟಿಕತೆ ಅಥವಾ ಏನೋ ಅಪೌಷ್ಟಿಕತೆ ಏನಂತ ಇದ್ದೀವಿ, ಸೊ ಇತ್ತೀಚಿನ ದಿನದಲ್ಲಿ ಕಂಡುಬರ್ತಕ್ಕಂಥ ಒಂದು ಮಹತ್ತರ ಒಂದು ಸಮಸ್ಯೆ ಕಾಣ್ತಾ ಇದೆ. ಬದಲಾವಣೆ ಆದಂಥ ವಾತಾವರಣ ಸೃಷ್ಟಿಯಲ್ಲಿ ಮಕ್ಕಳಲ್ಲಿ, ಗರ್ಭಿಣಿಯರ ಹೆಣ್ಮಕ್ಕಳಲ್ಲಿ, ಪುರುಷರಲ್ಲಿ ಕೂಡ ನಾವು ಸಾಕಷ್ಟು ಸಮಸ್ಯೆಗಳನ್ನು ಕಾಣ್ತಾ ಇದ್ದೀವಿ. ಎಸ್ಪೆಷಲಿ ಮಕ್ಕಳಲ್ಲಿ ಅಪೌಷ್ಟಿಕತೆ ಭಾಳ ನಾವು ಗಮನಿಸ್ತಾ ಇದ್ದೀವಿ. ಈಗ ರಾಯಚೂರು ಭಾಗದಲ್ಲಿರ್ಬೋದು, ಆಮೇಲೆ ಕರಾವಳಿ ಪ್ರದೇಶದಲ್ಲಿ ನಾವು ಭತ್ತಕ್ಕೆ ನಾವು ಸಾಕಷ್ಟು ರಾಸಾಯನಿಕಗಳನ್ನು ಬಳಸ್ತಾ ಇದ್ದೀವಿ. ಸೊ ಇದರಿಂದ ಏನಾಗ್ತಾ ಇದೆ, ಅದು ರಾಸಾಯನಿಕ ಉಳಿಕೆ ನೀರಿನಲ್ಲಿ ಹೋಗಿ ಆ ನೀರನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಸಾಕಷ್ಟು ಆರೋಗ್ಯಕ್ಕೆ ಹಾನಿಯಾಗತಕ್ಕಂತಹ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಸೊ ಕೆಲವೊಂದು ಹಂತದಲ್ಲಿ ಕೆಲವೊಂದು ಮಾರಣಾಂತಿಕ ಕಾಯಿಲೆ ತರ್ತಕ್ಕಂಥ ರಾಸಾಯನಿಕ ಗುಣಗಳು ನಮ್ಮ ದೇಹನ ಸೇರ್ಕೊಳ್ತಾ ಇದೆ. ಸೊ ಇದರಿಂದ ಮುಂದಾಗ್ತಕ್ಕಂಥ ಮಹಾಮಾರಿ ಅಥವಾ ಕ್ಯಾನ್ಸರ್ ಬರ್ತಕ್ಕಂಥ ಸಮಸ್ಯೆ, ಹೃದಯ ಸಂಬಂಧ ಕಾಯಿಲೆ, ರಕ್ತ ಸಂಬಂಧ ಕಾಯಿಲೆಗಳು ಭಾಳ ನಾವು ಎದುರು ನೋಡ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಈಗಾಗಲೇ ನಾವು ಹೇಳ್ತೀವಿ, ರೈತರು ನಮ್ಮ ದೇಶದ ಬೆನ್ನೆಲುಬು. ಸೊ ರೈತರು ಚೆನ್ನಾಗಿ ಕೆಲಸ ಮಾಡಿದರೆ, ನಮ್ಮ ರೈತ ಮಹಿಳೆಯರು ಚೆನ್ನಾಗಿ ಕೆಲಸ ಮಾಡಿದರೆ ದೇಶಕ್ಕೆ ಒಂದು ಸುಭದ್ರವಾದಂತಹ ಬುನಾದಿ ಕಟ್ಟಲಿಕ್ಕೆ, ಆಮೇಲೆ ನಮ್ಮ ದೇಶ ಪ್ರಗತಿಗೆ, ಆಮೇಲೆ ಆಹಾರ ಒದಗಿಸಲಿಕ್ಕೆ ಅವರ ಪಾತ್ರ ಬಹಳಷ್ಟು ಇದೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಎಲ್ಲ ನಮ್ಮ ಸಂಬಂಧಿತ ಇಲಾಖೆಗಳು ಈ ಕೈತೋಟದ ಕುರಿತು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಯಾಕೆಂದರೆ ನಮ್ಮ ರೈತರು ಬೆಳೆ ಬೆಳೀತಾರೆ, ಸೊ ಅದನ್ನು ಸೀದಾ ಹೋಗಿ ಮಾರ್ಕೆಟ್ ಮಾಡಿ ಅದ್ರ ಬಗ್ಗೆ ಯಾವುದೇ ರೀತಿ ತಮಗೆ ಬೇಕಾದಂಥ ಉತ್ಕೃಷ್ಟವಾದ ತರಕಾರಿಗಳನ್ನು ಬೆಳೀತಾ ಇಲ್ಲ. ಸೊ ಪೌಷ್ಟಿಕ ಕೈತೋಟದ ಪ್ರಮುಖ ಉದ್ದೇಶ ಏನಪ್ಪ ಅಂದರೆ, ಸೊ ರೈತರು ಈಗಾಗಲೇ ಅವ್ರದೇ ಆದ ಜಮೀನು ಇರುತ್ತೆ, ಸೊ ನೀರಾವರಿ ಅನುಕೂಲ ಇರುತ್ತೆ. ಸೊ ಅಥವಾ ತಮ್ಮ ಮನೆ ಮುಂದೆ ಇರಬಹುದು ಅಥವಾ ಮನೆ ಹಿಂದ್ಗಡೆ ಏನಾದರೂ ಸ್ವಲ್ಪ ಜಾಗ ಇತ್ತಪ್ಪ ಅಂದರೆ ತಮಗೆ ಬೇಕಾದಂತಹ ಉತ್ಕೃಷ್ಟವಾದ ತರಕಾರಿಗಳನ್ನು ಅಥವಾ ಕೆಲವೊಂದು ಹಣ್ಣಂಪಲಗಳನ್ನು ತಾವೇ ಬೆಳೆದು ತಾವೇ ಸೇವನೆ ಮಾಡೋದರಿಂದ ಸೊ ನಮಗೆ ಬೇಕಾದಂತಹ ಉತ್ಕೃಷ್ಟವಾದ ಆಹಾರವನ್ನು ಒಂದು ಕಡೆ ನಾವು ತೆಗೆದುಕೊಂಡಂದಾಗತ್ತೆ. ಸೊ ಅದಕ್ಕೆ ತಗ್ತಕ್ಕಂಥ ಕೆಲವೊಂದು ಖರ್ಚೇನು ವ್ಯಯ ಮಾಡ್ತಾ ಇದ್ವಿ ತರಕಾರಿಗಳಿಗೆ ಸಂತೆಯಲ್ಲಿ ಹೋಗಿ, ಅದನ್ನು ಕೂಡ ನಾವು ಇಲ್ಲಿ ನಾವು ಒಂದು ಹಂತದಲ್ಲಿ ಕಡಿಮೆ ಮಾಡಿದಂಗಾಗತ್ತೆ. ಸೊ ಈ ನಿಟ್ಟಿನಲ್ಲಿ ಪೌಷ್ಟಿಕ ಕೈತೋಟ ಪ್ರತಿಯೊಬ್ಬ ನಮ್ಮ ರೈತ ಬಾಂಧವರು ತಮಗೆ ಬೇಕಾದಂಥ ತರಕಾರಿಗಳನ್ನು ತಾವೇ ಬೆಳೆದು ತಾವೇ ಅದನ್ನು ಸೇವನೆ ಮಾಡಿದರೆ ನಿಜವಾಗಲೂ ಕೂಡ ಅವರ ಆರೋಗ್ಯ ದೃಷ್ಟಿಯಿಂದಾಗಲಿ ಅಥವಾ ಅವ್ರದ್ದು ಕುಟುಂಬದ ಆರೋಗ್ಯ ದೃಷ್ಟಿಯಿಂದಾಗಲಿ, ಸೊ ಎಲ್ಲರೂ ಇರ್ತಾರೆ, ಈಗ ಒಂದು ಕುಟುಂಬ ಅಂದ ಮೇಲೆ ಮಕ್ಕಳು ಇರ್ತಾರೆ, ಹೆಣ್ಮಕ್ಳು ಇರ್ತಾರೆ, ನಮ್ಮ ವಯಸ್ಸಾದಂತಹ ತಾತ ಅಜ್ಜಿಯಂದರು ಇರ್ತಾರೆ. ಸೊ ಇವ್ರನ್ನೆಲ್ಲನೂ ಗಮನ ಇಟ್ಕೊಂಡು ಬಿಟ್ಟು ನಾವು ಪ್ರತಿ ಸರ್ತಿ ನಾವು ಸಂತೆಗೆ ಹೋಗಿ ತರಕಾರಿ ತಂದು ನಾವು ಸೇವನೆ ಮಾಡೋದರಿಂದ, ಸೊ ಈಗ ಎಲ್ಲ ರೈತರು ಒಂದೇ ಥರ ಬೆಳೀತಾರೆ ಅಲ್ಲ, ಸೊ ಕೆಲವೊಂದು ಭಾಗದಲ್ಲಿ ನಾವು ತರಕಾರಿಗಳನ್ನು ಉತ್ಪಾದನೆಯನ್ನು ಗಮನಿಸಿದರೆ, ಸೊ ಈಗ ಬೆಂಗಳೂರು ಸುತ್ತಮುತ್ತಲು ಇರ್ಬೋದು, ಸೊ ಎಲ್ಲೆಲ್ಲಿ ಸಿಟಿ ಅಡ್ಜಸೆಂಟಲ್ಲಿ ಬೆಳೀತಕ್ಕಂಥ ತರಕಾರಿಗಳ ಗುಣಮಟ್ಟ ನಾವು ಪರಿಶೀಲನೆ ಮಾಡಿದರೆ, ಸೊ ಅದಕ್ಕೆ ಬಳಸ್ತಕ್ಕಂಥ ಕ್ರಿಮಿ ಕೀಟನಾಶಕಗಳು ಬಹಳ ಇದೆ, ಎಲ್ಲೋ ಒಂದು ಕಡೆ ರೋಗ ರುಜಿನಗಳು ಜಾಸ್ತಿ ಆಗ್ತಾ ಇದೆ, ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಕೆಮಿಕಲನ್ನು ಬಳಸ್ತಾ ಇದ್ದೀವಿ. ಆ ಕೆಮಿಕಲ್ಲು ಏನಾಗ್ತಾ ಇದೆ, ಕ್ರಮೇಣವಾಗಿ ಅದು ಆಹಾರದ ಮುಖಾಂತರ ನಮ್ಮ ದೇಹ ಸೇರ್ಕೊಳ್ತಾ ಇದೆ. ಸೊ ಇದರಿಂದ ಸಾಕಷ್ಟು ಕಾಯಿಲೆಗಳು ಬರ್ತಾ ಇದ್ದಾವೆ. ಅದನ್ನೆಲ್ಲ ತಡೆಗಟ್ಟಲಿಕ್ಕೆ ಈ ಪೋಷಣ್ ಅಭಿಯಾನ ನಮ್ಮ ನಾವೆಲ್ಲ ಸೇರಿ ಮಾಡ್ತಾ ಇದ್ದೀವಿ. ಇದರ ಒಂದು ಉದ್ದೇಶ ನಾವೆಲ್ಲರೂ ಅರ್ಥಕೊಳ್ಳಬೇಕಾಗಿದೆ, ಪೌಷ್ಟಿಕ ಕೈತೋಟಗಳಿಗೆ ಗಮನ ಇಟ್ಕೋಬೇಕಾಗಿದೆ. ಪೌಷ್ಟಿಕ ಕೈತೋಟಗಳನ್ನು ಸಾಧ್ಯವಾದ ಮಟ್ಟದಲ್ಲಿ ತಮ್ಮ ಕ್ಷೇತ್ರದ ಲೆವೆಲ್ದಲ್ಲಿ ತಾವು ಅದನ್ನು ತಮಗೋಸ್ಕರ ಕೈತೋಟವನ್ನು ನಿರ್ಮಾಣ ಮಾಡಬೇಕಾಗತ್ತೆ. ಸೊ ಹಣ್ಣುಗಳ ಹಂಪಲುಗಳನ್ನು ಬೆಳ್ಕೊಂಡು ತಾವು ಸೇವನೆ ಮಾಡಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ. ಸರ್, ಈಗ ಇಷ್ಟೊಂದೆಲ್ಲ ಕೈತೋಟದಿಂದ ಅನುಕೂಲಗಳಿದ್ದಾವೆ ಅಂತ ಹೇಳಿದ್ರೆ, ಇದನ್ನ ನಿರ್ಮಾಣ ಮಾಡ್ಕೊಳೋದ್ರಿಂದ ಸಾಕಷ್ಟು ಅನುಕೂಲ ಅಂತಂದ್ರೆ, ಹಾಗಿದ್ರೆ ನಮ್ಮ ಜನರು ಅಥವಾ ರೈತರು ರೈತ ಮಹಿಳೆಯರು ಇದನ್ನ ಯಾವ ರೀತಿ ನಿರ್ಮಾಣ ಮಾಡ್ಕೊಂಡ್ರೆ ಹೆಚ್ಚು ಅನುಕೂಲ ಅಂತೀರಾ? ಹೌದು, ಈಗಾಗಲೇ ನಾನು ಹೇಳಿದೆ, ಇದೊಂದು ತೋಟದ ಥರ ನಾವು ನಿರ್ಮಾಣ ಮಾಡಬೇಕಾಗತ್ತೆ. ಸೊ ಏನು ನಾವು ಗಾರ್ಡ್ನಿಂಗ್ ಅಂತೀವಿ, ಸೊ ಗಾರ್ಡ್ನಿಂಗ್ ಅಂದರೆ ನಾನಾ ರೀತಿ ವಿಭಾಗಗಳು ಬರ್ತವೆ, ಹಾಸ್ಪಿಟಲ್ ಆಗಲಿ ನಮ್ಮ ಕಚೇರಿಗಳಲ್ಲಿ ಮಾಡ್ತಕ್ಕಂಥ ಗಾರ್ಡ್ನಿಂಗ್ ಅಂದರೆ ಉದ್ಯಾನವೇ ಬೇರೆ ಇರುತ್ತೆ. ಸೊ ಈ ಪೌಷ್ಟಿಕ ಕೈತೋಟ ಒಂದು ಉದ್ಯಾನ ಅಂತೇಳಿ ನಾವು ಏನು ಅಂತೀವಲ್ಲ, ಸೊ ಅದನ್ನು ನಿರ್ಮಾಣ ಮಾಡಲಿಕ್ಕೆ ಅದರದೇ ಆದ ಮಾನದಂಡಗಳನ್ನು ನಾವು ಇಲ್ಲಿ ಅನುಸರಿಸಬೇಕಾಗತ್ತೆ. ಸೊ ಏನಕ್ಕೆ ನಾವು ಪೌಷ್ಟಿಕ ಕೈತೋಟ ಮಾಡಬೇಕು, ಸೊ ನಾವಿಲ್ಲಿ ಗಮನಿಸ್ಬೇಕು, ನಮ್ಮ ರೈತ ಬಂದರು ಸಾಕಷ್ಟು ನಮ್ಮ ದೇಹದ ಬೆಳವಣಿಗೆ ಬೇಕಾದಂತಹ ಜೀವಸತ್ವಗಳಿರ್ಬೋದು, ಖನಿಜಾಂಶಗಳಿರ್ಬೋದು, ಆಮೇಲೆ ಕೆಲವೊಂದು ಬೇಕಾದಂತಹ ಎಲ್ಲ ಪೋಷಕಾಂಶಗಳು ನಮ್ಮ ಈ ಹಣ್ಣು ಮತ್ತು ತರಕಾರಿಗಳಲ್ಲಿ ಯಥೇಚ್ಛವಾಗಿ ಸಿಗುತ್ತೆ. ಸೊ ಆಹಾರ ಪದಾರ್ಥಗಳು ನಮಗೆ ಶಕ್ತಿ ಪೂರೈಸ್ತವೆ, ಅದ್ರ ಜೊತೆಗೆ ನಮಗೆ ಏನಾದರೂ ಜೈವಿಕ ಕ್ರಿಯೆಗಳು ನಮ್ಮಲ್ಲಿ ದೇಹದ ಬೆಳವಣಿಗೆ ಅನುಕೂಲ ಆಗ್ತಕ್ಕಂಥ ಎಲ್ಲ ಕ್ರಿಯೆಗಳು ಸರಿಯಾಗಿ ಆಗಬೇಕಾದ್ರೆ, ಸೊ ನಮಗೆ ಬೇಕಾದಂಥ ಪೌಷ್ಟಿಕ ಜೀವಸತ್ವಗಳು ಖನಿಜಾಂಶಗಳು ಬೇಕಾಗಿರೋದ್ರಿಂದ ಅದನ್ನು ನಾವು ನೇರವಾಗಿ ನಾವು ತರಕಾರಿ ಹಣ್ಣುಗಳಿಂದ ತಗೋದ್ರಿಂದ, ಸೊ ಅದು ನಮ್ಮ ದೇಹದ ಬೆಳವಣಿಗೆಗೆ ಸದೃಢ ಆರೋಗ್ಯಕ್ಕೆ ಭಾಳ ಸಹಕಾರಿಯಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಪೌಷ್ಟಿಕ ಕೈತೋಟದ ನಿರ್ಮಾಣ ಮಾಡೋದು ಪ್ರತಿಯೊಬ್ಬ ನಮ್ಮ ರೈತ ಬಾಂಧವರದ ಆದ್ಯ ಕರ್ತವ್ಯವಾಗಿದೆ. ಹೇಗೆ ಮಾಡಬೇಕು ಅನ್ನೋದು ರೈತರಲ್ಲಿ ಸ್ವಲ್ಪ ಗೊಂದಲ ಇರುತ್ತೆ, ಯಾಕಂದರೆ ಇದರಿಂದ ಭಾಳ ತಲೆ ಕೆಡಿಸುವಂತಹ ಏನು ವಿನ್ಯಾಸಗಳೇನು ಇರಲ್ಲ. ಸೊ ಒಂದು ಮಾದರಿ ಕೈತೋಟ ಹೇಗಿರಬೇಕಂದ್ರೆ ಅದು ಆ ಕುಟುಂಬದ ಇರತಕ್ಕಂಥ ಸದಸ್ಯರ ಸಂಖ್ಯೆ ಎಷ್ಟಿದೆ ಅಂದ್ಕೊಂಡು ನಾವು ಇಲ್ಲಿ ಲೆಕ್ಕ ಹಾಕ್ಕೊಂಡು ಬಿಟ್ಟು ಅದನ್ನು ಅಳತೆಯನ್ನು ನಾವು ಇಲ್ಲಿ ಫಿಕ್ಸ್ ಮಾಡಬೇಕಾಗತ್ತೆ. ಸೊ ನಮ್ಮ ಒಂದು ವೈಜ್ಞಾನಿಕವಾಗಿ ಮಾನದಂಡ ನಾವು ಹೇಳಬೇಕಂದ್ರೆ, ಸೊ ಒಂದು ಕುಟುಂಬದಲ್ಲಿ 5-6 ಜನ ಇದ್ದರೆ, ಸೊ 250 ಮೀಟರ್ ಸ್ಕ್ವೇರ್ ಅಂದರೆ 2-2.5 ಗುಂಟೆ ನಮಗೆ ಜಮೀನು ಬೇಕಾಗತ್ತೆ. ಇಷ್ಟು ಜಮೀನಿಂದ ಸೊ ಆ ಕುಟುಂಬದಲ್ಲಿರ್ತಕ್ಕಂಥ 5-6 ಜನಕ್ಕೆ ಸೊ ವರ್ಷ ಪೂರ್ತಿ ನಮಗೆ ಬೇಕಾದಂಥ ತರಕಾರಿಗಳನ್ನು ನಾವು ಇಲ್ಲಿ ಹಂಗಾಮಿನಲ್ಲಿ ನಾವು ಬೆಳ್ಕೊಂಡು ಅದನ್ನು ಬಳಸ್ಕೊಂಡಿದ್ದಾದರೆ, ಸೊ ನಿಜವಾಗ್ಲೂ ಕೂಡ ಉತ್ತಮವಾದಂಥ ಆರೋಗ್ಯ ಸೃಷ್ಟಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಮೊದಲೆಲ್ಲ ನೋಡ್ತಾ ಇದ್ವಿ, ಸೊ ಅಜ್ಜಿಯಂದರೆಲ್ಲ ಮಾಡ್ತಾಯಿದ್ರು, ಸೊ ಮನೆಯಲ್ಲಿ ಹಿತ್ತಲಿತ್ತಂದ್ರೆ ಹಿತ್ತಲಲ್ಲಿ ಚಪ್ಪರ ಹಾಕೊಂಡ್ಬಿಟ್ಟು ಚಪ್ಪರಲ್ಲಿ ಕೆಲವೊಂದು ತರಕಾರಿ ಬೆಳೆಗಳನ್ನು ಹಬ್ಸ್ಕೊತಾಯಿದ್ರು, ಸಣ್ಣ ಮಡಿಗಳನ್ನು ಮಾಡ್ಕೊತಾಯಿದ್ರು. ಇವೆಲ್ಲನೂ ಮೊದಲಿಂದಲೂ ಮಾಡ್ತಾ ಇದ್ವಿ, ಬಟ್ ಬದಲಾದ ಸನ್ನಿವೇಶದಲ್ಲಿ ಏನು ನಮ್ಮ ಟೆಕ್ನಾಲಜಿ ಬೆಳೆದಂಗೆಲ್ಲ ಜನಸಂಖ್ಯೆ ಆದಂಗೆಲ್ಲ ನಾವೆಲ್ಲ ಏನು ಮಾಡ್ತಾ ಇದ್ವಿ, ಈ ಪದ್ಧತಿಗಳನ್ನು ಬಿಡ್ತಾ ಇದ್ದೀವಿ. ಸೊ ಜಾಗನೇ ಸಿಗ್ತಾ ಇಲ್ಲ, ರೈತರಿಗೂ ಕೂಡ ಅದ್ರ ಬಗ್ಗೆ ತಾಳ್ಮೆ ಇಲ್ಲ. ಬಟ್ ಇತ್ತೀಚಿನ ದಿನದಲ್ಲಿ ನಾವು ಕಳೆದ 5-6 ವರ್ಷದಲ್ಲಿ ಈ ಆರೋಗ್ಯದಲ್ಲಿ ಆಗ್ತಕ್ಕಂಥ ಬದಲಾವಣೆ ಇರ್ಬೋದು ಅಥವಾ ನಮ್ಮ ಕರೋನಾ ಏನು ನಮಗೆ ಪಾಠ ಕಲಿಸಿದೆ, ಸೊ ಯಾಕೆಲ್ಲ ನಾವು ಹಣ್ಣಂಪಲುಗಳನ್ನು ತಿನ್ನಬೇಕು, ಇದರಿಂದ ಯಾವ ರೀತಿ ಎಲ್ಲ ನಮಗೆ ಅನುಕೂಲ ಆಗಿದೆ ಅಂತೇಳಿ ಸಾಕಷ್ಟು ನಾವು ಅರ್ತ್ಕೊಂಡು ಬಿಟ್ಟಿದ್ದೀವಿ. ಸೊ ಸಾಕಷ್ಟು ಈಗ ರೈತರಲ್ಲಿ ಆಗಲಿ ಅಥವಾ ಇವ ನಮ್ಮ ನಾಗರಿಕದಲ್ಲಿ ಏನು ಸಿಟಿಯಲ್ಲಿ ಜೀವನ ನಡೆಸ್ತಕ್ಕಂಥ ನಾಗರಿಕರಲ್ಲಿ ಕೂಡ ಈ ತಾರಸಿ ಕೈತೋಟದ ಬಗ್ಗೆ ಬಗ್ಗೆನೂ ಕೂಡ ಸಾಕಷ್ಟು ಅರಿವು ಮೂಡ್ತಾ ಇದೆ. ಸೊ ರೈತ ಬಂಧುಗಳು ನಿಜವಾಗ್ಲೂ ಕೂಡ ಏನು ನಮ್ಮ ಸಿಟಿಯಲ್ಲಿರ್ತಕ್ಕಂಥ ನಮ್ಮ ನಿವಾಸಿಗಳಿರ್ಬೋದು ಅಥವಾ ರೈತರಿರ್ಬೋದು, ಸೊ ಎಲ್ಲರೂ ಕೂಡ ಈ ತಾರಸಿ ಕೈತೋಟ ಹಾಗೂ ನಮ್ಮ ಈ ಪೌಷ್ಟಿಕ ಕೈತೋಟಕ್ಕೆ ಗಮನ ಕೊಡಬೇಕಾಗತ್ತೆ. ಇಲ್ಲಿ ಏನು ಆಗಲೇ ಹೇಳ್ದಂಗೆ ನಾವೇನು ನಮಗೆ 5-6 ಜನ ಇದ್ದಂದರೆ ಒಂದು 2-2.5 ಗುಂಟೆ ಜಮೀನು ಬೇಕಾಗತ್ತೆ, ಅದನ್ನು ಅಚ್ಚುಕಟ್ಟಾಗಿ ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಮೇನ್ ಮಾನದಂಡ ಏನಪ್ಪ ಅಂದರೆ, ಸೊ ನಮಗೆ ಬೇಕಾದಂತಹ ತರಕಾರಿಗಳನ್ನು ನಾವು ಇಲ್ಲಿ ಬೆಳೆಸ್ಕೋಬಹುದು. ಸೊ ಕೆಲವೊಬ್ಬರಿಗೆ ಕೆಲವೊಂದು ತರಕಾರಿ ಇಷ್ಟ ಇರೋದಿಲ್ಲ, ಸೊ ಅಂಥ ಇಷ್ಟ ಇರೋದನ್ನು ನಾವೇನು ಇಲ್ಲಿ ಕಂಪಲ್ಸರಿಯಾಗಿ ಬೆಳಿಬೇಕಂತೆಲ್ಲ. ಸೊ ತರಕಾರಿಗಳನ್ನ ತಿನ್ನಬೇಕಾದ್ರೆ ಈಗಾಗಲೇ ನಮ್ಮ ICMR ಅಂತೇಳಿ ಒಂದು ಸಂಸ್ಥೆ ಇದೆ, ಸೊ ಅವರು ನಮಗೆ ವೈಜ್ಞಾನಿಕವಾಗಿ ಹೇಳ್ತಾರೆ 300 ಗ್ರಾಮ್ ನಾವು ತರಕಾರಿಗಳನ್ನ ಪ್ರತಿದಿನ ತಿನ್ಬೇಕಂತ ಹೇಳ್ತೀವಿ. ನಾವು ಲೆಕ್ಕ ಹಾಕಿ ನೋಡಿದರೆ ನಾವು ಪ್ರತಿಯೊಬ್ಬರು ತಿಂತಾ ಇದ್ದೀವ ಅಷ್ಟು ನಾವು ಸೇವಿಸ್ಕೊಳ್ತಾ ಇದ್ದೇವೆ ಅನ್ನೋ ನಾವು ಒಂದು ಪ್ರಶ್ನೆಯತೀತಕ್ಕಾಗಿ ನಾವು ಇಲ್ಲಿ ಯೋಚನೆ ಮಾಡ್ತಕ್ಕಂಥ ಸಂದರ್ಭ ಬಂದುಬಿಟ್ಟಿದೆ. ಸೊ 300 ಗ್ರಾಮ್ ಹೇಳ್ತಾ ಇದ್ದೀವಿ, ಎಲ್ಲೋ ಒಂದು ಕಡೆ ನಮಗೆ ಲಭ್ಯತೆ ಇರೋದೇ 120-130 ಗ್ರಾಮು ಸ್ಟಡಿ ಹೇಳುತ್ತೆ ನಮಗೆ, 120-130 ಗ್ರಾಮ್ ತಿಂತಾ ಇದ್ದೀವಿ. ಸೊ ಆ 300 ಗ್ರಾಮ್ನಲ್ಲಿ ಕೂಡ ಬರೀ ಒಂದೇ ಥರ ತರಕಾರಿ ತಿನ್ನಂಗಿಲ್ಲ, ಅದರಲ್ಲಿ ಕೂಡ 125 ಗ್ರಾಮ್ನಷ್ಟು ಬೇರು ಪದಾರ್ಥ ಇರತಕ್ಕಂಥ ತರಕಾರಿಗಳು, 50-60 ಗ್ರಾಮ್ನಷ್ಟು ಹಣ್ಣಿನ ತರಕಾರಿಗಳು, ಅದೇ ರೀತಿ ಸೊಪ್ಪಿನ ತರಕಾರಿ 25-30 ಗ್ರಾಮ್ನಷ್ಟು. ಸೊ ಸಾಕಷ್ಟು ಹಣ್ಣು ಹಂಪಲುಗಳನ್ನು ಹಣ್ಣು ಹಂಪಲು ಕೊಡ್ತಕ್ಕಂಥ ತರಕಾರಿ, ಬೇರೆ ಇರತಕ್ಕಂಥ ತರಕಾರಿ, ಅದ್ರ ಜೊತೆಗೆ ಸೊಪ್ಪಿನ ತರಕಾರಿಗಳನ್ನು ನಾವು ಇಲ್ಲಿ ಸೇವನೆ ಮಾಡಬೇಕಾಗತ್ತೆ. ಸೊ ಈ ಕೈ ತೋಟದಲ್ಲಿ ನೀವು ಕೇಳ್ಬೋದು, ಬರೀ ತರಕಾರಿ ಒಂದು ಬೆಳಿಬೇಕಾ ಅಥವಾ ಹಣ್ಣುಗಳನ್ನು ನಾವು ಸೇರಿಸ್ಬೋದು ಅಂತೇಳಿ ಒಂದು ಚರ್ಚೆ ಬರುತ್ತೆ. ಸೊ ನೋಡಿ, ಒಂದು ಕುಟುಂಬ ನಾವು ನಿರ್ವಹಿಸಿ ಮಾಡಬೇಕಾದ್ರೆ ಸೊ ತರಕಾರಿಗಳು ಎಷ್ಟು ಇಂಪಾರ್ಟೆಂಟು, ಅದೇ ರೀತಿ ಹಣ್ಣು ಹಂಪಲುಗಳನ್ನು ಭಾಳ ಇಂಪಾರ್ಟೆಂಟು. ಕೈ ತೋಟದಲ್ಲಿ ಕೆಲವೊಂದು ಹಣ್ಣಿನ ಬೆಳೆಗಳನ್ನು ನಾವು ಸೇರಿಸಲಿಕ್ಕೆ ಅವಕಾಶ ಇದೆ. ಸೊ ಪಪ್ಪಾಯ ನೋಡಿ, 6-7 ತಿಂಗಳಿಗೆ ಅದು ಹೂವು ಆಗುತ್ತೆ, ಕಾಯಿ ಸಿಗುತ್ತೆ. ಆಮೇಲೆ ಪ್ರತಿ ಒಮ್ಮೆ ಅದು ಫಸಲಿಗೆ ಬಂತಪ್ಪ ಅಂದರೆ ರೆಗ್ಯುಲರ್ ಆಗಿ ನಮಗೆ ಕಾಯಿ ಸಿಗ್ತಕ್ಕಂಥ ಒಂದು ಬೆಳೆ, ಅದನ್ನು ಕೂಡ ನಮ್ಮ ಕೈ ತೋಟದಲ್ಲಿ 1-2 ಗಿಡಗಳನ್ನು ನಾಟಿ ಮಾಡ್ಬೋದು. ಅದ್ರ ಜೊತೆಗೆ ಲಿಂಬೆ, ಸೊ ನೋಡಿ, ದಿನ ನಮಗೆ ಲಿಂಬೆ ಬೇಕಾಗತ್ತೆ, ಅದರಲ್ಲಿ ವಿಟಮಿನ್ ಸಿ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಎಸ್ಪೆಷಲಿ ಬೇಸಿಗೆ ಅಂತ ಸಂದರ್ಭದಲ್ಲಿ ಜ್ಯೂಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆ ಒಂದು ಉದ್ದೇಶ ಇಟ್ಕೊಂಡು ಕೂಡ ಒಂದು ಲಿಂಬೆ ಗಿಡನ ಹಾಕೋಬಹುದು. ಸೊ ಕರಿಬೇವಿನ ಹಾಕೋಬಹುದು. ಸೊ ಕರಿಬೇವಿನ ಎಲೆಯಲ್ಲಿ ನಾವು ಜಾಸ್ತಿ ಕಬ್ಬಿಣಾಂಶ ಇರುತ್ತೆ. ಆಮೇಲೆ ಪ್ರತಿ ನಾವು ಅಡಿಗೆಗೂ ಕೂಡ ಕರಿಬೇವು ಬೇಕೇ ಬೇಕಾಗತ್ತೆ. ಸೊ ಕೆಲವೊಂದು ಗಿಡಗಳನ್ನು ನಾವು ಇಲ್ಲಿ ಸೇರಿಸ್ಬೇಕಾಗತ್ತೆ. ಆಮೇಲೆ ತರಕಾರಿಗಳನ್ನು ಕೂಡ ಹಾಗೆ, ಈಗ ಏನಾಗುತ್ತೆ, ಈಗ ಮುಂಗಾರಿನಲ್ಲಿ ಒಂಥರ ನಾವು ತರಕಾರಿಗಳನ್ನ ಬೆಳಿತೀವಿ, ಯಾಕಂದರೆ ಆಯಾ ಹವಾಮಾನಕ್ಕೆ ತಕ್ಕಂಗೆ ನಾವು ಬೆಳೆಗಳನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಮುಂಗಾರಿನಲ್ಲಿ ಯಾವೆಲ್ಲ ತರಕಾರಿಗಳನ್ನು ಬೆಳಿಬಹುದು, ಪ್ರಮುಖವಾಗಿ ಈ ಬದನೆ, ಮೆಣಸಿನಕಾಯಿ, ಆಮೇಲೆ ಟೊಮ್ಯಾಟೊ, ಇವೇನು ನಾವು ಸೊಲನೇಸಿಯಸ್ ಜಾತಿಗೆ ಇರ್ತಲ್ಲ ಆ ಇರತಕ್ಕಂಥ ತರಕಾರಿಗಳನ್ನ ಬೆಳಿಬಹುದು. ಅದ್ರ ಜೊತೆಗೆ ಕೆಲವೊಂದು ಬೀನ್ಸ್ ಜಾಸ್ತಿ ಇರ್ಬೋದು, ಬೀನ್ಸು, ಆಮೇಲೆ ಅಲಸಂದೆ, ಆಮೇಲೆ ಅವರೆ, ಇದನ್ನು ಕೂಡ ಬೆಳಬಹುದು. ಸೊ ಎಸ್ಪೆಷಲಿ ಬೀನ್ಸು, ಅವರೆ ಇಂಥ ಬೆಳೆಗಳಲ್ಲಿ ಆ ಕಾಳು ಪದಾರ್ಥಗಳನ್ನು ನಾವು ಸೇವನೆ ಮಾಡೋದ್ರಿಂದ ಅದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ, ಅದನ್ನು ಕೂಡ ನಾವು ಇಲ್ಲಿ ನಮ್ಮ ತೋಟದಲ್ಲಿ ಸೇರಿಸ್ಕೋಬಹುದು. ಹಣ್ಣು ಕೊಡ್ತಕ್ಕಂಥ ತರಕಾರಿ ಆದಂಥ ಬದನೆ, ಟೊಮ್ಯಾಟೊ, ಅದನ್ನು ಸೇರಿಸ್ಕೋಬಹುದು. ಸೊ ಮೆಣಸಿನ್ಕಾಯಿ ಬೇಕೇ ಬೇಕು, ಯಾವುದೇ ಒಂದು ಮೆಣಸಿನ್ಕಾಯಿ ಇಲ್ಲದೆ ನಾವು ಪಲ್ಯನೇ ಮಾಡೋಕ್ಕಾಗಲ್ಲ. ಸೊ ಈ ರೀತಿ ಅದನ್ನೆಲ್ಲನೂ ನಮಗೆ ಇಟ್ಟುಕೊಂಡು ನಮ್ಮ ಒಂದು ಪ್ಲೇಟಿಗೆ ಅನುಗುಣವಾಗಿ ನಾವು ಯಾವೆಲ್ಲ ಆಹಾರ ಸೇವನೆ ಮಾಡ್ತಾ ಇದೀವಿ, ಒಂದು ಪ್ಲೇಟ್ನಲ್ಲಿ ಏನೆಲ್ಲ ಇರಬೇಕು ಅನ್ನೋದು ನಮ್ಮ ಗಮನ ಇಟ್ಕೊಂಡು ಅವೆಲ್ಲ ತರಕಾರಿಗಳನ್ನು ನಾವು ನಮ್ಮ ತೋಟದಲ್ಲಿ ಸೇರಿಸ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ಕೆಲವೊಂದು ಜಾಸ್ತಿ ಜೀವಸತ್ವ ಕೊಡ್ತಕ್ಕಂಥ ತರಕಾರಿಗಳನ್ನು ನಾವು ಇಲ್ಲಿ ಸೇರಿಸ್ಬೇಕಾಗತ್ತೆ. ಈಗ ಮಲ್ಟಿ ವಿಟಮಿನ್ ಟ್ರೀ ಅಂತ ಹೇಳ್ತೀವಿ, ಚಕ್ರಮುನಿ. ಸೊ ಅದು ಮಲ್ಟಿ ವಿಟಮಿನ್ಸ್ ಕೊಡ್ತಕ್ಕಂಥ ಒಂದು ಬಹುವಾರ್ಷಿಕ ತರಕಾರಿ ಬೆಳೆ ಆಗಿದೆ, ಅದನ್ನು ಕೂಡ ನಾವು ನಮ್ಮ ತೋಟದಲ್ಲಿ ಸೇರಿಸ್ಕೋಬಹುದು. ಆಮೇಲೆ ಕೆಲವೊಬ್ರಿಗೆ ಅನಿಸುತ್ತೆ, ಈಗ ಎಕ್ಸೋಟಿಕ್ ಕೆಲವೊಂದು ಲೀಫ್ ವೆಜಿಟೇಬಲ್ಸ್ ಬರ್ತವೆ, ಅಂದರೆ ಬೇರೆ ದೇಶದಲ್ಲಿ ಬೆಳೀತಕ್ಕಂಥ ತರಕಾರಿ, ಲೆಟ್ಟೂಸ್ ಇರ್ಬೋದು, ಸೆಲರಿ ಇರ್ಬೋದು, ಅದನ್ನು ಕೂಡ ನಮ್ಮ ತೋಟದಲ್ಲಿ ಸೇರಿಸ್ಕೋಬೋದು. ನಮಗೆ ಆದಷ್ಟು ನಮ್ಮ ಲೋಕಲ್ ಜಾತಿಗೆ ದೇಶಿಯಲ್ಲಿ ಸಿಗ್ತಕ್ಕಂಥ ತರಕಾರಿ ಬೀಜಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ನಾಟಿ ತರಕಾರಿಗಳನ್ನು ಬಳಸಿದ್ದೆ, ಆದರೆ ಆ ನಾಟಿ ತರಕಾರಿಗಳಲ್ಲಿ ಸಾಕಷ್ಟು ನಮಗೆ ಪೋಷಕಾಂಶಗಳಿರುತ್ತೆ. ಆಮೇಲೆ ಅದಾದಷ್ಟು ನಾವು ಹೈಬ್ರಿಡ್ಗಳನ್ನು ಅವಾಯ್ಡ್ ಮಾಡಿದರೆ ಉತ್ತಮ, ಯಾಕಂದರೆ ನಮ್ಮ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ಗೆ ನಮ್ಮ ಒಂದು ಎಕನಾಮಿಕಲ್ ದೃಷ್ಟಿಯಿಂದ ಏನಾದರೂ ನಾವು ಬೆಳೆ ಬೆಳೀತಾ ಇದ್ದರೆ ಅಲ್ಲಿ ನೀವು ಉಪಯೋಗಿಸ್ಕೋಬಹುದು. ಬಟ್ ನಮ್ಮ ಕೈ ತೋಟದಲ್ಲಿ ಆದಷ್ಟು ಈ ನಾಟಿ ತರಕಾರಿಗಳನ್ನು, ಈಗ ಚೌಳಿಕಾಯಿ ನೋಡ್ಬೋದು, ಸೊ ಹೈಬ್ರಿಡ್ ಎಲ್ಲ ಬಂದಿದೆ ತರಕಾರಿಯಲ್ಲಿ, ಅದನ್ನು ಸೇವನೆ ಮಾಡಿದಷ್ಟು ನಮಗೆ ತಿಂದಂಗೆ ಅನ್ಸಂಗಿಲ್ಲ. ಅದೇ ನಾವು ನಾಟಿ ಚೌಳಿಕಾಯಿ ಯೂಸ್ ಮಾಡಿದರೆ ಸೊ ಅದರಲ್ಲಿ ನಾರಿನಾಂಶ ಚೆನ್ನಾಗಿರುತ್ತೆ. ಸೊ ಎಸ್ಪೆಷಲಿ ನಾರಲ್ಲಿರ್ತಕ್ಕಂಥ ತರಕಾರಿಗಳನ್ನ ತಿನ್ನೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಚೆನ್ನಾಗುತ್ತೆ, ಮಲಬದ್ಧತೆಯ ಒಂದು ಕೊರತೆಯನ್ನು ನೀಗಿಸ್ಬೋದು, ನಮಗೆ ಡಿಸೆಂಟ್ರಿ ಪ್ರಾಬ್ಲಮ್ ಸಮಸ್ಯೆ ಇದ್ರೂ ಕೂಡ ಅದು ಸಮಸ್ಯೆ ನಿರ್ವಹಣೆ ಆಗುತ್ತೆ. ಸೊ ಸಾಕಷ್ಟು ತರಕಾರಿಗಳು, ಹಣ್ಣಂಪಲುಗಳು ಆರೋಗ್ಯ ದೃಷ್ಟಿಯಿಂದ ಭಾಳಷ್ಟು ಅನುಕೂಲ ಇದೆ. ಯಾಕಂದರೆ ನಾವು ಹಾಸ್ಪಿಟಲ್ಗೆ ಹೋಗಿ ಒಂದು ಮಾತ್ರೆ ಸೇವನೆ ಮಾಡಿ ಏನೋ ಒಂದು ತಕ್ಕಮಟ್ಟಿಗೆ ಅದನ್ನು ಸರಿಪಡಿಸ್ಕೊಳ್ಬೋದು. ಬಟ್ ಅದನ್ನು ಒಂದು ದೂರದೃಷ್ಟಿ ಇಟ್ಕೊಂಡು ನಮ್ಮ ಆಹಾರ ಪದ್ಧತಿ ಪತ್ತೆಯಲ್ಲಿ ನಾವು ಏನಾದರೂ ತರಕಾರಿ ಹಣ್ಣುಗಳನ್ನು ಸೇರಿಸಿ ನಮಗೆ ಮುಂದಾಗ್ತಕ್ಕಂಥ ಕಾಯಿಲೆಗಳನ್ನು ಆಗಲಿ ಆಲ್ರೆಡಿ ಇರತಕ್ಕಂಥ ಕಾಯಿಲೆಗಳನ್ನು ಸರಿದೂಗಿಸ್ಬೇಕು. ಅದನ್ನು ಆಮೇಲೆ ಯಾವುದೇ ರೀತಿ ಈ ಇಂಗ್ಲೀಷ್ ಮೆಡಿಸಿನ್ಗಳು ಬಳಸದೇ ನಮ್ಮ ಆರೋಗ್ಯನ ದೃಷ್ಟಿ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ನಾವೇನು ತರಕಾರಿ ಹಣ್ಣಂಪಲುಗಳು ತಿನ್ನಲಿಕ್ಕೆ ಹೇಳ್ತೀವಿ ಎಲ್ಲ ಹಣ್ಣಂಪು ತರಕಾರಿಗಳನ್ನು ನಮ್ಮ ಮಾದರಿ ಕೈತೋಟದಲ್ಲಿ ಸೇರಿಸಿ ಹಂಗಾಮಿಗೆ ಅನುಗುಣವಾಗಿ ನಾವು ಬೆಳೆದಿದ್ದೇ ಆದರೆ ಸಾಕಷ್ಟು ಅನುಕೂಲ ಇದೆ. ಸೊ ರೈತ ಬಂದರು ಇದನ್ನು ತಾವು ಗಮನಿಸಬೇಕಾಗುತ್ತೆ. ಸರ್, ನೀವು ಹೇಳ್ದಂಗೆ ಸಾಕಷ್ಟು ನಮ್ಮ ಈ ಪೌಷ್ಟಿಕ ಕೈ ತೋಟದಿಂದ ಅನುಕೂಲ ಇದೆ. ನಾವು ಹೊರಗಡೆಯಿಂದ ನೀವು ಹೇಳ್ದಂಗೆ ಯಾವುದೇ ರೀತಿ ಹಣ್ಣು ತರಕಾರಿಗಳನ್ನ ತಗೊಂಬಂದ್ರೂ ಸಾಕಷ್ಟು ರಾಸಾಯನಿಕಗಳನ್ನು ಸಿಂಪಡಣೆ ಮಾಡಿ ಸಾಕಷ್ಟು ವಿಷಯುಕ್ತ ಒಂದು ಇದನ್ನ ಕೊಡ್ತಾರೆ. ನಾವೇ ನೀವು ಹೇಳ್ದಂಗೆ ಸ್ವತಃ ಕೈ ತೋಟದಲ್ಲಿ ಸಾವಯವ ಗೊಬ್ಬರದಿಂದ ಬೆಳ್ಕೊಂಬಿಟ್ಟು ನಾಟಿ ಒಂದು ಬೀಜಗಳನ್ನ ಬಳಕೆ ಮಾಡಿ ನಾವು ಪೌಷ್ಟಿಕ ಕೈ ತೋಟದಲ್ಲಿ ಹಣ್ಣು ತರಕಾರಿಗಳನ್ನ ಬೆಳ್ಕೊಂಡಾಗ ಒಂದು ಔಷಧೀಯ ಗುಣಗಳು ಚೆನ್ನಾಗಿದ್ದು ನಮ್ಮ ಆರೋಗ್ಯಕ್ಕೂ ಸಾಕಷ್ಟು ಅನುಕೂಲ ಆಗುತ್ತೆ, ನಮ್ಮ ಕುಟುಂಬದ ಆರೋಗ್ಯ ನಮ್ಮ ಸಮಾಜದ ಆರೋಗ್ಯಕ್ಕೂ ಸಾಕಷ್ಟು ಅನುಕೂಲ ಆಗುತ್ತೆ ಅಂತೀರ? ಹೌದು ಹೌದು, ಈಗಾಗಲೇ ನಾವು ಚರ್ಚೆ ಮಾಡಿದಂಗೆ ಸಾಕಷ್ಟು ವಿಷಯಗಳಿದಾವೆ ನೋಡಲಿಕ್ಕೆ. ಅದು ಏನಪ್ಪ ಎಲ್ಲ ಗೊತ್ತಿದೆ ಅಂತ ಅನ್ಕೊಂತೀವಿ, ಬಟ್ ಎಲ್ಲೋ ಒಂದು ಕಡೆ ಅದನ್ನು ನಾವು ನಿಜವಾಗ್ಲೂ ಕೂಡ ಅದನ್ನು ತೋಟ ನಿರ್ಮಿಸಿ ಅಲ್ಲಿ ನಾವು ಏನಾದರೂ ಈಗ ನೋಡಿ ಸ್ವತಃ ನಾವೇ ಒಂದು ತರಕಾರಿ ಬೀಜ ಹಾಕಿ ಮನೆ ಮಂದಿ ಎಲ್ಲ ಸೇರಿಕೊಂಡು ಅದಕ್ಕೆ ನೀರು ಉಣಿಸಿ ಗೊಬ್ಬರ ಹಾಕಿ ಅದು ಹೂವಾಗತ್ತೆ, ಅದು ಬೆಳವಣಿಗೆ ಹೆಂಗಾಗತ್ತೂ ನಾವು ಗಮನಿಸ್ಬೋದು. ಹೂವು ಯಾವ ಥರ ಇದೂ ನಮ್ಮ ಮಕ್ಕಳಿಗೆ ಕಲಿಕೆ ಆಗುತ್ತೆ. ತರಕಾರಿ ಬರುತ್ತೆ, ಅದೇ ತರಕಾರಿ ತಂದು ನೀವು ಸಾಯಂಕಾಲ ಒಂದು ಪಲ್ಯ ಮಾಡಿ ತಿಂದರೆ ಅದರಲ್ಲಿರ್ತಕ್ಕಂಥ ಸುಖ ನೀವು ಹೊರಗಡೆ ತಂದು ಎಷ್ಟೇ ಮಾಲಿನ ತಂದು ಎಷ್ಟೇ ಹೈಜಿನಿಕ್ ತಂದ್ರೂ ಕೂಡ ಅದರಲ್ಲಿ ನೆಮ್ಮದಿ ಇರಲ್ಲ. ಆಮೇಲೆ ನೋಡ್ತಾ ಇದ್ದೀವಿ ಇತ್ತೀಚಿನ ದಿನ ಹೊರಗಡೆ ಎಲ್ಲ ನೋಡ್ತಾ ಇದ್ದೀವಿ ಸಾಕಷ್ಟು ಈ ಕ್ರಿಮಿಕೀಟಗಳನ್ನು ಬಳಸ್ತಾ ಇದ್ದಾರೆ. ಆಮೇಲೆ ಕೆಲವೊಂದು ನಾವು ಸನ್ನಿವೇಶಗಳನ್ನು ನೋಡಿದ್ದೀವಿ, ಅದೇ ಚರಂಡಿಲೇ ಸೊಪ್ಪಿನೆಲ್ಲ ತೊಳಿತಾರೆ, ಅದನ್ನೇ ಮಾರ್ಕೆಟಿಗೆ ಬರುತ್ತೆ, ಅದನ್ನು ನಾವು ಸೀದಾ ನಾವು ಸೇವಿಸುವುದರಿಂದ ಬಹಳಷ್ಟು ಹಾನಿ ಆಗ್ತಾ ಇದೆ. ಸೊ ಈಗಾಗಲೇ ರೈತರಿಗಪ್ಪ ಏನಪ್ಪ ಅವ್ರಿಗೆ ಜಮೀನು ಇರಲ್ವ ಇದ್ದೇ ಇರುತ್ತೆ, ನೀರು ಅನುಕೂಲ ಇರಲ್ವ ಇದ್ದೇ ಇರುತ್ತೆ. ಸೊ ನಿಜವಾಗ್ಲೂ ಕೂಡ ನಮ್ಮ ರೈತ ಬಾಂಧವರು ಯಾಕಂದರೆ ನೀವು ಗಟ್ಟಿ ಚೆನ್ನಾಗಿ ಕೆಲಸ ಮಾಡಿ ನಮಗೆ ಆಹಾರ ಒದಗಿಸಿದರೆ ಸೊ ನಿಜವಾಗ್ಲೂ ಕೂಡ ಕೆಲಸ ಮಾಡ್ತಕ್ಕಂಥ ನೌಕರಿ ವರ್ಗ ಇರ್ಬೋದು ಸಿಟಿಲಿರ್ತಕ್ಕಂಥ ಜನರಿಗೂ ಕೂಡ ನಾವು ಉತ್ತಮವಾದ ತರಕಾರಿಗಳನ್ನು ಕೊಟ್ಟಂಗಾಗತ್ತೆ, ಅದಕ್ಕೂ ಒಳ್ಳೆ ಬೆಲೆನೂ ಸಿಗುತ್ತೆ. ಈಗಾಗಲೇ ನೀವು ಹೇಳ್ತಾ ಇದ್ರಿ ಸಾವಯವ ರೀತಿಯಿಂದ ಬೆಳೆದರೆ ಸಾಕಷ್ಟು ಪೂರಕವಾದ ಬೆಲೆನೂ ಸಿಗುತ್ತೆ. ಸೊ ನಮ್ಮ ಒಂದು ಕೈತೋಟದಲ್ಲಿ ನಾವು ಆದಷ್ಟು ಈ ಕೆಮಿಕಲ್ ಗೊಬ್ಬರ ಈಗಾಗಲೇ ನಾವು ಹೇಳ್ತಾ ಇದ್ದೀವಿ ಸಾಕಷ್ಟು ಕೆಮಿಕಲ್ ಅಲ್ಲಿ ಹಾಕ್ತಾರೆ ಇಲ್ಲಿ ಹಾಕ್ತಾರೆ ಅವೆಲ್ಲ ಬೇಡ ಅಂತ ಹೇಳ್ತಿದ್ದೀವಿ, ಬಟ್ ಅದನ್ನು ನಾವು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕಾಗತ್ತೆ. ಮಾದರಿ ನಮ್ಮ ಪೌಷ್ಟಿಕ ಕೈತೋಟದಲ್ಲಿ ಯಾವುದೇ ರೀತಿ ರಾಸಾಯನಿಕ ಗೊಬ್ಬರಗಳನ್ನಾಗಲಿ ಅಥವಾ ರಾಸಾಯನಿಕ ಔಷಧಿಗಳನ್ನು ನಾವು ಈ ಬೆಳೆಗಳಿಗೆ ಬಳಸಬಾರ್ದು. ಸೊ ಆದಷ್ಟು ನಾವು ಸಾವಯವ ರೀತಿಯಿಂದಲೇ ನಾವು ತರಕಾರಿಗಳನ್ನು ಬೆಳಕಬೇಕಾಗತ್ತೆ, ಸಾವಯವ ರೀತಿಯಿಂದಲೇ ಕೀಟ ಮತ್ತು ರೋಗಗಳ ಕಂಟ್ರೋಲ್ ಕೂಡ ಮಾಡಬೇಕಾಗತ್ತೆ. ಸೊ ತಮಗೆ ಅನಿಸ್ಬೋದು, ಸೊ ಯಾವೆಲ್ಲ ರೀತಿಯಿಂದ ನಾವು ತರಕಾರಿಯಲ್ಲಿ ರೋಗ ಕೀಟಗಳನ್ನು ಹತೋಟಿ ಮಾಡ್ಬೋದಪ್ಪ ಅಂದರೆ ಈಗಾಗಲೇ ಈಗ ಟ್ರೈಕೋಡರ್ಮ ಅಣುಜೀವಿಗಳನ್ನು ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಪರಿಚಯ ಮಾಡ್ತಾ ಇದ್ದೀವಿ. ಸೊ ಯಾವೆಲ್ಲ ಬೆಳೆಗಳಲ್ಲಿ ಸೊರಗು ರೋಗ ಬರುತ್ತೆ ಆ ಸೊರಗು ರೋಗಗಳನ್ನು ಹತೋಟಿ ಮಾಡಲಿಕ್ಕೆ ನಮ್ಮ ಟ್ರೈಕೋಡರ್ಮ ಅಣುಜೀವಿ ಭಾಳಷ್ಟು ಕೆಲಸ ಮಾಡುತ್ತೆ. ಸೋಡೋಮೋನಾಸನ್ನು ಬಳಸ್ಬೋದು. ಸೊ ಕೊಟ್ಟಿಗೆ ಗೊಬ್ಬರ ಜೊತೆ ಇದನ್ನು ಸೇರಿಸಿದ್ದೆ ಆದರೆ ಮಣ್ಣಿನಿಂದ ಬರ್ತಕ್ಕಂಥ ಕೆಲವು ರೋಗಗಳನ್ನು ನಾವು ಇಲ್ಲಿ ಕಂಟ್ರೋಲ್ ಮಾಡ್ಬೋದು. ಅದಾಗಿಯೂ ಕೂಡ ಎಲೆ ತಿನ್ನೋ ಹುಳುಗಳು ಬರುತ್ತೆ, ಕೆಲವೊಂದು ಬೂದಿ ರೋಗ ಬರುತ್ತೆ, ಮತ್ತೇನೆಲ್ಲ ಸ್ವಲ್ಪ ಸಮಸ್ಯೆಗಳು ಆಗಿಂದಾಗೆ ಎಲ್ಲ ಹವಾಮಾನ ವೈಪರೀತ್ಯ ಆದರೆ ಸ್ವಲ್ಪ ಬಂದೇ ಬರುತ್ತೆ. ಸೊ ಅವಾಗೆಲ್ಲ ಏನು ಮಾಡಬೇಕು, ಮನೆಯಲ್ಲೇ ನಾವು ಮದ್ದುಗಳನ್ನು ನಾವು ರೆಡಿ ಮಾಡ್ಕೋಬೇಕು. ಈಗ ಗಾರ್ಲಿಕ್ ಬೆಳ್ಳುಳ್ಳಿ ಕಷಾಯ ಮಾಡೋದಾಗಲಿ, ಬೇವಿನ ಬೀಜದ ಕಷಾಯ ಲೇಪನ ಮಾಡೋದಾಗಲಿ, ಆಮೇಲೆ ಬೇವಿನ ಎಣ್ಣೆ ಅಂತೂ ರೆಡಿಮೇಡ್ ಸಿಗುತ್ತೆ, ಅದನ್ನು ಕೂಡ ತಾವು ಬಳಸ್ಬೋದು. ಆಮೇಲೆ ಕೆಲವೊಂದು ಹಿಂಡಿಗಳನ್ನು ಪೊಂಗೆಮೇ ಎಣ್ಣೆ ಇರ್ಬೋದು, ಬೇವಿನ ಎಣ್ಣೆ ಇರ್ಬೋದು, ಅದನ್ನೆಲ್ಲ ಸೇರಿಸಿ ಮಣ್ಣಿನಿಂದ ಬರ್ತಕ್ಕಂಥ ರೋಗ ಅಥವಾ ಎಲೆಗಳು ತಿನ್ನತಕ್ಕಂಥ ಕೀಟಗಳನ್ನಾಗಲಿ ಕಷಾಯಗಳನ್ನು ಮಾಡೋದ್ರಿಂದಲೂ ಕೂಡ ನಾವು, ಆಮೇಲೆ ಎಸ್ಪೆಷಲಿ ಜೀವಾಮೃತ. ಸೊ ಅದು ಭಾಳ ಜೀವಾಮೃತ ಮಾಡಿ ಅದನ್ನು ತರಕಾರಿ ಮಡಿಗಳಿಗೆ ಬಳಸಿದ್ದೇ ಆದರೆ ಸೊ ಸಾಕಷ್ಟು ಪೋಷಕಾಂಶಗಳು ಅದು ಕೊಟ್ಟಂಗಾಗತ್ತೆ, ಸಾವಯವ ರೀತಿಯಲ್ಲಿ ಬೆಳೆನೂ ಚೆನ್ನಾಗಿ ಬರುತ್ತೆ. ಸೊ ಬೆಳೆತಕ್ಕಂಥ ಬೆಳೆನೂ ಕೂಡ ಅದು ಸಾವಯವ ರೀತಿಯಿಂದಲೇ ಆಗಿರೋದ್ರಿಂದ ಅಲ್ಲಿರ್ತಕ್ಕಂಥ ಪೋಷಕಾಂಶಗಳು ನಮಗೆ ದೇಹಕ್ಕೆ ಬಹಳ ಅನುಕೂಲ ಆಗುತ್ತೆ. ಸೊ ಜೀವಾಮೃತ, ಬೇವಿನ ಬೀಜದ ಕಷಾಯ, ಸೊ ಸಾಕಷ್ಟು ಪದ್ಧತಿಗಳಿದ್ದಾವೆ, ಸಾವಯವ ಪದ್ಧತಿಯಲ್ಲಿ ಸಾಕಷ್ಟು ನಮ್ಮ ವಿಧಾನಗಳಿದ್ದಾವೆ, ಅದನ್ನೆಲ್ಲ ಬಳಸಿ ಸಾವಯವ ಪದ್ಧತಿಯಿಂದಲೇ ನಾವು ತರಕಾರಿಗಳನ್ನು ಬೆಳಿಬೇಕಾಗತ್ತೆ. ಸೊ ಇವೆಲ್ಲನೂ ಗಮನ ಇಟ್ಕೋಬೇಕಾಗತ್ತೆ. ಆಮೇಲೆ ಈಗ ಈಗಲೇ ಹೇಳಿದೆ ಮಾದರಿ ಕೈತೋಟ, ಏನು ಎರಡೂವರೆ ಗುಂಟೆ ಅಂತೆಲ್ಲ ಹಂಗಂತೇಳಿ ಒಂದೇ ತರಕಾರಿನ ಬೆಳಿಬೋದು ಅಂತೇಳಿ ಅನಿಸ್ಬೋದು, ಏನಿಲ್ಲ. ನಾ ಹೇಳ್ದಂಗೆ ನಿಮಗೆ ಬೇಕಾದಂಥ ತರಕಾರಿಗಳನ್ನು ಲೀಸ್ಟ್ ಮಾಡಿಕೊಂಡು ಮುಂಗಾರಿಗೆ ಏನೆಲ್ಲ ನಾವು ಬೆಳೀತಾ ಇದ್ದೀವಿ ಆ ತರಕಾರಿಗಳನ್ನು ಸಣ್ಣ ಸಣ್ಣ ಮಡಿಗಳನ್ನ ಮಾಡ್ಕೋಬೇಕಾಗತ್ತೆ. ಈಗೇನು ಎರಡೂವರೆ ಗುಂಟೆ ಸ್ವಲ್ಪ ಒಂದು ಎರಡು ಸೈಟ್ನ ಜಾಗ ಇರುತ್ತೆ. ಸೊ ಅಲ್ಲಿ ನೀವು ಚಿಕ್ಕ ಚಿಕ್ಕ ಮಡಿಗಳನ್ನ ಮಾಡಿಕೊಂಡು ಒಂದೊಂದು ಮಡಿಗಳಲ್ಲಿ ಒಂದೊಂದು ತರಕಾರಿಗಳನ್ನು ನೀವು ತಾವು ಪ್ಲ್ಯಾನ್ ಮಾಡಿಕೊಂಡು ಆಯಾ ಅಂತರ ಇಟ್ಟುಕೊಂಡು ತಾವನ್ನು ಬೆಳ್ಕೋಬೇಕಾಗತ್ತೆ. ಸೊ ಬದುಗಳಲ್ಲಿ ಏನಿದೆಯಲ್ಲ ಕೆಲವೊಂದು ಸೊಪ್ಪಿನ ತರಕಾರಿಗಳನ್ನು ಹಾಕಬೇಕಾಗತ್ತೆ. ಆಮೇಲೆ ಬೇರು ಇರತಕ್ಕಂಥ ತರಕಾರಿಗಳನ್ನು ಬದುಗಳ ಮೇಲೆ ಹಾಕಬೇಕಾಗತ್ತೆ. ಸಾಲುಗಳಲ್ಲಿ ತರಕಾರಿಗಳನ್ನ ಹಾಕಿ ಬದುಗಳ ಮೇಲೆ ಕೆಲವೊಂಥರ ತರಕಾರಿಗಳನ್ನು ಹಾಕಿತಿ. ಮುಂದೆ ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲಲ್ಲಿ ಈಗ ಕೊತ್ತಂಬರಿ ಸೊಪ್ಪು ಬೇಕೇ ಬೇಕು, ಮೆಂತ್ಯ ಸೊಪ್ಪು ಬೇಕಾಗುತ್ತೆ. ಅದನ್ನು ಹಂತದಲ್ಲೇ, ಯಾಕಂದರೆ ಒಂದೇ ಟೈಮ್ಗೆ ನಮಗೆ ಸೊಪ್ಪು ಬಂದರೆ ನಮಗೆ ಅದನ್ನ ಖರ್ಚು ಮಾಡೋಕ್ಕಾಗೋದಿಲ್ಲ. ಅದನ್ನು ಕೂಡ ನಾವು ವಿವಿಧ ಅಂತರಗಳಲ್ಲಿ ಸೊಪ್ಪನ್ನು ಹಾಕಬೇಕಾಗತ್ತೆ. ಎಸ್ಪೆಷಲಿ ಪಾಲಕ್ಕು, ಮೆಂತ್ಯೆ, ಸಬ್ಬಸಿಗೆ, ಕೊತ್ತಂಬರಿ. ಸೊ ಯಥೇಚ್ಛವಾಗಿ ಈ ಸೊಪ್ಪಿನ ತರಕಾರಿಯಲ್ಲಿ ಖನಿಜಾಂಶಗಳು ಇರ್ತವೆ, ಎಸ್ಪೆಷಲಿ ಕ್ಯಾಲ್ಸಿಯಮ್ಮು, ಫಾಸ್ಫರಸ್ಸು, ಐರನ್ನು. ಸೊ ಐರನ್ನು ನೋಡಿ, ನಮ್ಮ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಐರನ್ ಕೊರತೆ ಇದ್ದೇ ಇರುತ್ತೆ, ಬಾಣಂತಿರಲಿರ್ಬೋದು, ಮಕ್ಕಳಲ್ಲಿರ್ಬೋದು, ರಕ್ತಹೀನತೆ ಅಂತೀವಿ. ಸೊ ಎಲ್ಲೇ ಹೋಗಿ ಹಾಸ್ಪಿಟಲ್ ಹೋಗಿ ಒಂದು ಬಾಟ್ಲಿ ರಕ್ತ ಹಾಕೋದಕ್ಕಿಂತ ಸೊ ಈ ರೀತಿ ಸೊಪ್ಪು ಸದ್ಯಗಳನ್ನು ನಾವು ಜಾಸ್ತಿ ತಿನ್ನೋದ್ರಿಂದ ಏನಾಗುತ್ತೆ, ಸೊ ನ್ಯಾಚುರಲ್ಲಾಗಿ ನಮಗೆ ಖನಿಜಾಂಶಗಳ ಪೂರೈಕೆ ಮಾಡಿದಂಗಾಗತ್ತೆ, ಜೀವಸತ್ವಗಳು ಸಿಗ್ತವೆ. ಸೊ ಈಗ ನಾವು ನೋಡ್ತಾ ಇದ್ವಿ ಸಾಕಷ್ಟು ಜೀವಸತ್ವ ಕೊರತೆಯಿಂದ ಸಾಕಷ್ಟು ಕಾಯಿಲೆಗಳು ಬರ್ತಾ ಇದ್ದಾವೆ. ಸೊ ವಿಟಾಮಿನ್ ಎ ಕೊರತೆ ಆಯ್ತಂದರೆ ನಮಗೆ ರಾತ್ರಿ ಹೊತ್ತು ಕಣ್ಣು ಕಾಣಲಿಕ್ಕೆ ಸಮಸ್ಯೆ ಆಗುತ್ತೆ. ವಿಟಾಮಿನ್ ಸಿ ಕೊರತೆ ಆಯ್ತಂದ್ರೆ ಸ್ಕರ್ವಿ ರೋಗ ಬರುತ್ತೆ. ಸೊ ಇವೆಲ್ಲ ವಿಟಾಮಿನ್ಸು ಖನಿಜಾಂಶಗಳು ಕೊರತೆ ಆಯ್ತಂದರೆ ಸೊ ಏನೆಲ್ಲ ನಮ್ಮ ದೇಹದ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮಗಳು, ಅದು ಕಣ್ಣಿಗೆ ಕಾಣದೇ ಇರಬಹುದು ಬಟ್ ಮುಂದಿನ ಹಂತದಲ್ಲಿ ಅದರ ಪರಿಣಾಮ ಜಾಸ್ತಿ ಆಗುತ್ತೆ. ಮಾರಣಾಂತಿಕ ಕಾಯಿಲೆಗಳು ಬರ್ತವೆ, ನಮ್ಮ ಇಮ್ಯುನಿಟಿ ಪವರ್ ಇರೋದಲ್ಲ, ಒಂದು ಸೀದಾ ಕೆಮ್ಮು ನೆಗಡಿ ಬಂದರೂ ಕೂಡ ನಾವು ಹಾಸ್ಪಿಟಲ್ಗೆ ಹೋಗಬೇಕಾಗತ್ತೆ. ಇವೆಲ್ಲನೂ ನಾವು ಹಾಸ್ಪಿಟಲ್ನ ದೂರ ಇಡಬೇಕಾದ್ರೆ ಅಥವಾ ಹಾಸ್ಪಿಟಲ್ನ ಅವಾಯ್ಡ್ ಮಾಡಬೇಕಾದ್ರೆ, ನಾನು ಸದೃಢವಾಗಿ ನನ್ನ ಆರೋಗ್ಯ ಇಂಪ್ರೂವ್ಮೆಂಟ್ ಮಾಡಬೇಕಾದ್ರೆ ಬರೀ ನನ್ನೊಂದಲ್ಲ, ನನ್ನ ಕುಟುಂಬದೂ ನಾನು ಇಂಪ್ರೂವ್ ಮಾಡ್ತೀನಂತ ಏನಲ್ಲಿ ಮನಸ್ಸಿತ್ತಂದರೆ, ಮೊಟ್ಟ ಮೊದಲು ನಮ್ಮ ರೈತ ಬಾಂಧವರು ಕೈ ತೋಟವನ್ನು ತಮ್ಮ ತಮ್ಮ ಮನೆಯಲ್ಲಿ ಸಾಧ್ಯವಾದರೆ ನಿಮ್ಮ ಹೊಲದಲ್ಲಿ ಇಟ್ಟುಕೊಂಡು ನಿಮಗೆ ಬೇಕಾದಂಥ ತರಕಾರಿಗಳನ್ನ ನೀವೇ ಬೆಳೀರಿ, ನೀವೇ ತಿನ್ನಿ, ಹೆಚ್ಚಾದ ತರಕಾರಿಗಳನ್ನ ಅಕ್ಕಪಕ್ಕದ ಮನೆಯವರಿಗೂ ಕೊಡಿ. ಸೊ ಈ ರೀತಿಯಿಂದ ಏನಾಗುತ್ತೆ, ನಾವು ಈಗಾಗಲೇ ಸಮಾಜದಲ್ಲಿ ಇದ್ದೀವಿ, ಸೊ ನೀವು ಹೆಚ್ಚಿದಿರ್ತಕ್ಕಂಥ ತರಕಾರಿಗಳನ್ನ ಪಕ್ಕದ ಮನೆಯವ್ರು ಕೊಟ್ಟರೆ ಅವ್ರಿಗೂ ಖುಷಿ ಆಗುತ್ತೆ. ಅವರಲ್ಲಿ ಏನಾದರೂ ಜಾಸ್ತಿ ಇರತಕ್ಕಂಥ ತರಕಾರಿಗಳು ನಿಮ್ಮಲ್ಲಿಲ್ಲಾದರೆ ಅವರು ನಿಮ್ಗೆ ಕೊಡ್ತಾರೆ. ಇದರಿಂದ ಏನಾಗುತ್ತೆ, ಒಂದು ಇಬ್ಬರ ಕುಟುಂಬದಲ್ಲೂ ಕೂಡ ಯಾವುದೇ ರೀತಿ ಆಂತರಿಕ ಭಿನ್ನಾಭಿಪ್ರಾಯದಲ್ಲ ಒಂದು ಗೆಳೆತನದಿಂದ ಇರ್ಬೋದು, ಸಾಮಾಜಿಕ ಸ್ವಾಸ್ಥ್ಯನೂ ಇಂಪ್ರೂವ್ ಆಗುತ್ತೆ. ಅದ್ರ ಜೊತೆಗೆ ಉತ್ತಮವಾದ ಆಹಾರವನ್ನು ಕೂಡ ಒಬ್ಬರಿಂದ ಒಬ್ಬರಿಗೆ ತೊಡ್ಕೊಂಡು ಒಂದು ಉತ್ತಮವಾದ ಸಮಾಜ ಕಟ್ಟಲಿಕ್ಕೆ, ಉತ್ತಮವಾದ ಆರೋಗ್ಯವನ್ನು ಪಡ್ಕೊಳ್ಳಿಕ್ಕೆ ಎಲ್ಲ ರೀತಿಯಿಂದಲೂ ಕೂಡ ಈ ನಮ್ಮ ಪೌಷ್ಟಿಕ ಕೈತೋಟ ಒಂದು ದಾರಿ ಆಗಲಿದೆ. ನೀವು ಹೇಳ್ಬೋದು ಈಗ ಬರೀ ತರಕಾರಿ ಒಂದೇ ಅಂತೇಳಿ ಅದಕ್ಕೆ ಎಷ್ಟು ಹಣ ವ್ಯಯ ಮಾಡ್ತೀವಿ, ಎಷ್ಟು ಸಮಯ ನಾವು ವ್ಯರ್ಥ ಮಾಡ್ಕೊತೀವಿ. ಒಂದು ಬಾಸ್ಕೆಟ್ ಹಿಡ್ಕೊಂಡು ನಾವು ಹೋಗ್ಬೇಕಾದ್ರೆ 2-3 ಗಂಟೆ ವೇಸ್ಟ್ ಆಗುತ್ತೆ. ಆಮೇಲೆ ಅಲ್ಲಿ ಸಿಗ್ತಕ್ಕಂಥ ತರಕಾರಿನೂ ಅದು ಉತ್ತಮವಾಗಿದೆ ಅಂತೇಳಿ ಹೆಂಗೆ ನೀವು ನಂಬಕ್ಕಾಗತ್ತೆ? ಎಲ್ಲೋ ಕೋಲಾರಲ್ಲಿ ಬರ್ತಾರೆ, ನಾವು ಚಿತ್ರದುರ್ಗ ಹಿರಿಯೂರಿನಲ್ಲಿ ಕುಂತು ನಾವು ಸಂತೆ ಮಾಡ್ಕೊತೀವಿ. ಆ ಭಾಗದಲ್ಲಿ ಯಾವ ರೀತಿ ಔಷಧಿ ಉಪಯೋಗಿಸ್ತಾರೆ ಅಂತ ನಮಗೆ ಮಾಹಿತಿ ಇರಲ್ಲ. ಈಗ ನೋಡಿ, ಇತ್ತೀಚಿನ ದಿನದಲ್ಲಿ ಬಳಸ್ತಕ್ಕಂಥ ನಾವು ಔಷಧಿ ಏನಾದರೂ ಗಮನಿಸಿದ್ರೆ ಅವೆಲ್ಲ ನ್ಯಾನೋ ಪಾರ್ಟಿಕಲ್ಸು, ರಂಧ್ರ ಮುಖಾಂತರ ಸಣ್ಣ ಸಣ್ಣ ರಂಧ್ರಗಳಾಗಿ ಕಣಗಳಾಗಿ ಅದು ಕೆಲಸ ಮಾಡೋದ್ರಿಂದ ಆ ಕಣಗಳು ಹಾಗೆ ಉಳ್ಕೊಳ್ಳುತ್ತೆ, ಅದನ್ನು ನಮ್ಮ ದೇಹಕ್ಕೆ ಹೋದರೆ. ಸೊ ನಮಗೇನೋ ಸದ್ಯದಲ್ಲಿ ಏನೋ ಅನಿಸ್ತೇ ಇರ್ಬೋದು, ಬಟ್ ಮುಂದಿನ ಪೀಳಿಗೆಗೆ ಏನಿದೆಲ್ಲ, ನಮಗೊಂದು 10-20 ವರ್ಷ ಆತಪ್ಪ ಅಂದರೆ ಅದರ ಸಿಂಪ್ಟಮ್ಸ್ ಅವಾಗ ಕಾಣಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮಾರಣಾಂತಕ ಕ್ಯಾನ್ಸರ್ ಅಂಥ ಕಾಯಿಲೆಗಳನ್ನು ನೋಡಿದರೆ ಆರ್ಥಿಕ ವ್ಯಯ ಆಗುತ್ತೆ, ನೆಮ್ಮದಿ ಹಾಳಾಗತ್ತೆ, ಖರ್ಚು ಜಾಸ್ತಿ ಆಯ್ತಂದರೆ ಎಲ್ಲ ಒಂದರಿಂದ ಲಿಂಕ್ ಇರುತ್ತೆ. ಸೊ ಇವೆಲ್ಲನೂ ಮುಂದಾಗ್ತಕ್ಕಂಥ ದೊಡ್ಡ ಅನಾಹುತನ ತಪ್ಪಿಸ್ಲಿಕ್ಕೆ ಏನೆಲ್ಲ ಕಾಯಿಲೆಗಳು ಬರ್ತಾ ಇದ್ದೇವೆ ಅದನ್ನು ನಾವು ತಪ್ಪಿಸ್ಕೋಬೇಕಾದ್ರೆ ಈ ಪೌಷ್ಟಿಕ ಕೈತೋಟ ಒಂದು ಉತ್ತಮವಾದಂಥ ಬೆಳವಣಿಗೆ. ಈಗಾಗಲೇ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಸಾಕಷ್ಟು ಡೆಮಾನ್ಸ್ಟ್ರೇಷನ್ ಕೂಡ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ 5 ಹಳ್ಳಿಗಳಿದ್ದಾವೆ, ನಾವು ಹಳ್ಳಿಗಳನ್ನು ಅಲ್ಲಿ ಒಂದು 25-30 ಜನ ರೈತ ಕುಟುಂಬಗಳನ್ನ ಸೆಲೆಕ್ಟ್ ಮಾಡ್ಕೊತೀವಿ. ಅವರಿಗೆ ನಾವು ಫಸ್ಟು ನಮ್ಮ ಕೆವಿಕೆಗೆ ಕರೆತಂದು ಅವರಿಗೆ ಪೌಷ್ಟಿಕ ಕೈತೋಟದ ಬಗ್ಗೆ ಜಾಗೃತಿ ಮೂಡಿಸಿ ಅವರಿಗೆ ನಾವು ಕೆಲವೊಂದು ನಮ್ಮ ಡೆಮಾನ್ಸ್ಟ್ರೇಷನ್ನ ಪ್ರಯೋಗದಲ್ಲಿ ಕೆಲವೊಂದು ತರಕಾರಿ ಬೀಜ ಕಿಟ್ಗಳನ್ನ ಇರ್ಬೋದು, ಕೆಲವೊಂದು ಸಸಿಗಳನ್ನು ಕೂಡ ನಾವು ಕೊಟ್ಟು ಹೊಲದಲ್ಲಿನೇ ಯಾವ ರೀತಿ ನಿರ್ಮಾಣ ಮಾಡಬೇಕು ಅನ್ನೋದನ್ನ ಅವ್ರಿಗೆ ಗೈಡೆನ್ಸ್ ಕೊಟ್ಟು ತರಕಾರಿಯನ್ನು ಬೆಳೆಸ್ತೀವಿ. ಬೆಳೆಸಿಬಿಟ್ಟು ಎಷ್ಟೆಲ್ಲ ಅನುಕೂಲ ಆಗ್ತಾಯಿದ್ದನ್ನು ಕೂಡ ಎಕನಾಮಿಕ್ಸ್ ಕೂಡ ಅಂದರೆ ಆರ್ಥಿಕ ವೆಚ್ಚನೂ ಕೂಡ ಲೆಕ್ಕ ಹಾಕೋದ್ರೆ ಏನಾಗುತ್ತೆ, ಆ ಆರ್ಥಿಕತೆ ನಮ್ಮ ಡೆಮಾನ್ಸ್ಟ್ರೇಷನಲ್ಲಿ ನಾವು ಕಂಡುಹಿಡಿತೀವಿ. ಸೊ ನಮ್ಮ ಒಂದು ಡೆಮಾನ್ಸ್ಟ್ರೇಷನಲ್ಲಿ ನಾವು ಒಂದು ಲೆಕ್ಕ ಹಾಕಿದ ಪ್ರಕಾರ ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ 3,500-4,000 ನಿವ್ವಳ ಉಳಿತಾಯ ಆಗಿದೆ ಅಂತೇಳಿ ನಮ್ಮ ಒಂದು ಪ್ರಯೋಗದಲ್ಲಿ ಕಾಣ್ತಾ ಇದೆ. ಇದು ಮಿನಿಮಮ್ಮು, ಬೇರೆ ಎಲ್ಲ ನಾವು ದೃಷ್ಟಿ ಹಾಕಿ ನಾವು ಲೆಕ್ಕ ಹಾಕಿ ನೋಡಿದರೆ ಸಾಕಷ್ಟು ಅನುಕೂಲ ಇದೆ. ನಿಜವಾಗಲೂ ಕೂಡ ಪೌಷ್ಟಿಕ ಕೈತೋಟನ ನಿರ್ಮಾಣ ಮಾಡಿ ಅದರಲ್ಲಿ ಭಾಳಂತಹ ದೊಡ್ಡ ವಿನ್ಯಾಸಗಳೇನಿಲ್ಲ. ಸೊ ನಾರ್ಮಲ್ ಮಾದರಿಗಳಿರ್ತವೆ. ಸೊ ನಿಮ್ಮ ಮಾದರಿ ಒಂದು ಮಾದರಿ ಎಲ್ಲರಿಗೂ ಒಂದೇ ರೀತಿ ಅನುಕೂಲ ಆಗುತ್ತಂತಲ್ಲ. ಸೊ ನಿಮಗೆ ಬೇಕಾದಂಥ ಮಾದರಿಗಳನ್ನು, ನಿಮಗೆ ಬೇಕಾದಂಥ ಕೈತೋಟನ ನಿಮ್ಮದೇ ಒಂದು ವಿನ್ಯಾಸದಲ್ಲಿ ಅದನ್ನು ರೆಡಿ ಮಾಡಬಹುದು. ಬಟ್ ತರಕಾರಿಗಳನ್ನು ಅಲ್ಲಿ ನಾವು ಅಲ್ಲಿ ಸೇರಿಸ್ಕೋ, ಬಳ್ಳಿ ಜಾತಿಯ ತರಕಾರಿಗಳನ್ನು ಆದಷ್ಟು ನಮ್ಮ ಬದುಗಳಲ್ಲಿ ಹಾಕೋಬೇಕಾಗತ್ತೆ, ಫೆನ್ಸ್ಗಳಿಗೆ ಹಾಕಬೇಕಾಗತ್ತೆ. ಈಗ ಒಂದು ನಾನು ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿ. ನಮ್ಮೊಂದು ಮದುವೆ ಅಂತೇಳಿ ಮಾಡ್ತಿರ್ತೀವಿ, ಮನೆ ಮುಂದೆ ತೋರಣ ಕಟ್ತೀವಿ, ಚಪ್ರ ಹಾಕ್ತೀವಿ. ಆ ಚಪ್ರನ ನಾವು ನ್ಯಾಚುರಲ್ ಆಗಿ ತರಕಾರಿ ಬಳ್ಳಿಗಳನ್ನ ಹಬ್ಬಿಸಿ ಅಲ್ಲಿ ನಾವು ಸೋರೆಕಾಯಿನೋ ಒಂದು ಹಾಗಲಕಾಯಿನೋ ಒಂದು ಪಡವಲಕಾಯಿನೋ ನೇತಾಕ್ಬಿಟ್ಟು ಪ್ರತಿಯೊಂದು ಎಂಟ್ರೆನ್ಸ್ ಲೆವೆಲ್ಲು ಬರ್ತಕ್ಕಂಥ ಎಂಟ್ರಿ ಲೆವೆಲ್ ನಿಮ್ಮ ಗೇಟ್ಗೆ ಇದೊಂಥರ ಚಪ್ರ ಹಾಕಿದರೆ ನೋಡ್ಲಿಕ್ಕೂ ಉತ್ಕೃಷ್ಟ ಆಗುತ್ತೆ. ಏನಲ್ಲಪ್ಪ ಹಿಂಗೆಲ್ಲ ತರಕಾರಿ ಬೆಳೀತಾ ಇದ್ರೆ ಏನು, ಅವ್ರಿಗೂ ಕೂಡ ಬೇರೆ ಅಂತ ಬಂದಂಥ ಜನಗಳಿಗೂ ಕೂಡ ಉತ್ತೇಜನ ಆಗುತ್ತೆ. ಸೊ ನೋಡ್ಲಿಕ್ಕೂ ಅದು ಅಸ್ಥೆಟಿಕ್ ವ್ಯಾಲ್ಯೂ ಆಗಿಯೂ ನಮಗೆ ಮನೆ ಮುಂದೆ ಒಂದು ಗಾರ್ಡನ್ ರೀತಿ ಆಗುತ್ತೆ. ಸೊ ಇವೆಲ್ಲ ನಾವು ಬೇರೆ ದೇಶಗಳಲ್ಲಿ ಗಮನಿಸ್ತಾ ಇದ್ದೀವಿ. ಸೊ ಈ ಜಪಾನ್ ಅಂಥ ದೇಶಗಳಲ್ಲಿ ಹೋದರೆ ಅವ್ರು ಯಾಕೆ ಅವರು ಹೈಯೆಸ್ಟ್ ಜಾಸ್ತಿ ಇದೆ, 100 to 120 ತನಕನೂ ಅಲ್ಲಿ ಬದುಕ್ತಾ ಇದ್ದಾರೆ. ಅಲ್ಲಿ ಮೇನಾಗಿ ಅವರು ಸೇವನೆ ಮಾಡ್ತಕ್ಕಂಥ ತರಕಾರಿಗಳು ಏನು, ಅವರೇ ತಮಗೆ ಬೇಕಾದಂಥ ತರಕಾರಿಗಳನ್ನ ಅವಳೇ ತಮ್ಮ ಜಮೀನಿನಲ್ಲಿ ಬೆಳೆಯೋದ್ರಿಂದ ಸೊ ಅವರ ಒಂದು ಜೀವನ ಮಟ್ಟ ಲೈಫ್ ಸ್ಟೈಲ್ ಇರ್ಬೋದು, ಅವ್ರ ಆರೋಗ್ಯ ಚೆನ್ನಾಗಿದೆ. ಸೊ ನಾವು ಕೂಡ ಎಚ್ಚೆತ್ಕೋಬೇಕಾಗಿದೆ. ನಾವು ಚೆನ್ನಾಗಿ ಬದುಕ್ತೀನಿ, ನಾವು ನನ್ನ ಕುಟುಂಬನ ಚೆನ್ನಾಗಿ ನಿರ್ವಹಿಸ್ತೀನಿ ಅಂದರೆ ಆರೋಗ್ಯ ಇರಬೇಕಾಗತ್ತೆ. ಸೊ ಆರೋಗ್ಯ ಪಡ್ಕೊಳ್ಬೇಕಾದ್ರೆ ಕೈತೋಟನ ತಾವು ಇಲ್ಲಿ ನಿರ್ಮಿಸ್ಕೋಬೇಕಾಗತ್ತೆ. ಸರ್, ಇಲ್ಲಿವರೆಗೂ ಈ ರಾಷ್ಟ್ರೀಯ ಪೋಷಣ್ ಅಭಿಯಾನದಡಿಯಲ್ಲಿ ಪೌಷ್ಟಿಕ ಕೈತೋಟ ಯಾವ ರೀತಿ ಮಾಡ್ಕೋಬೇಕು, ಅದರಿಂದ ಏನೆಲ್ಲ ಅನುಕೂಲಗಳಿದ್ದಾವೆ, ಏನೆಲ್ಲ ಉಪಯೋಗಗಳಿದ್ದಾವೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಅಂತ ತಿಳಿಸ್ಕೊಡ್ರಿ. ಪೌಷ್ಟಿಕ ಕೈತೋಟದ ಮಹತ್ವದ ಬಗ್ಗೆ ಅಥವಾ ಪೌಷ್ಟಿಕ ಕೈತೋಟದ ವಿಷಯದ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡ್ಬೋದು? ರೈತ ಬಾಂಧವರು ಈಗಾಗಲೇ ನಾವು ಬಹಳಷ್ಟು ವಿಷಯಗಳನ್ನು ಹಂಚ್ಕೊಂಡಿದ್ದೀನಿ. ಈಗ ನಿಮ್ಗೆ ಏನಾದರೂ ತೊಂದರೆ ಇತ್ತಪ್ಪ ಅಂದರೆ ಅಥವಾ ನಿಮಗೆ ಇದೊಂದು ಹೊಸ ವಿಷಯ ಆಗಿತ್ತಂದರೆ ಹೇಗೆಲ್ಲ ನಾವು ಕೈತೋಟ ಮಾಡ್ಬೋದು ಅಥವಾ ಯಾವೆಲ್ಲ ತರಕಾರಿಗಳನ್ನ ಸೇರಿಸ್ಕೋಬೋದು ಅಥವಾ ಯಾವ ತರಕಾರಿ ತಿಂದರೆ ನಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋ ನಿಮ್ಗೆ ಏನಾದರೂ ಡೌಟ್ ಇದ್ದರೆ, ಸಮಸ್ಯೆಗಳಿದ್ರೆ, ಸೊ ರೈತ ಬಾಂಧವರು ತಾವು ನೇರವಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದರೆ ಸೊ ನಾನು ಇಲ್ಲಿ ಲಭ್ಯತೆ ಇರ್ತೀನಿ. ಸೊ ಖುದ್ದಾಗಿ ಕೂಡ ನಾವು ಚರ್ಚೆ ಮಾಡ್ಬೋದು ಅಥವಾ ಯಾವೆಲ್ಲ ರೀತಿ ನಾವು ಕೈತೋಟಗಳನ್ನ ಮಾಡಬೇಕನ್ನೋ ಮಾಡೆಲ್ಗಳು ಕೂಡ ನಮ್ಮ ಹತ್ರ, ಮಾದರಿಗಳು ನಕ್ಷೆನೂ ನಮ್ಮ ಹತ್ರ ಇದೆ. ಆ ನಕ್ಷೆಗಳನ್ನು ನಮಗೆ ಶೇರ್ ಮಾಡಿ ಸೊ ನಿಮಗೆ ಬೇಕಾದಂಥ ಮಾದರಿ ಕೈತೋಟದನ್ನು ಇಬ್ಬರೂ ಸೇರ್ಕೊಂಡ್ಬಿಟ್ಟು ನಾವೇ ಒಂದು ಹೊಸ ವಿನ್ಯಾಸ ಮಾಡಿಕೊಂಡು ನಿಮಗೆ ಮಾಡಿಕೊಡ್ಲಿಕ್ಕೆ ನಾನು ಲಭ್ಯನಿದ್ದೀನಿ. ನಾನು ಸದಾಕಾಲ KVK ಸಿಗ್ತಾ ಇರ್ತೀನಿ ಅಥವಾ ತಾವು ಏನಾದರೂ ದೂರವಾಣಿ ಮುಖಾಂತರವೂ ಕೂಡ ನನ್ನನ್ನು ಸಂಪರ್ಕ ಮಾಡೋರಿದ್ದರೆ ಸೊ ನನ್ನ ಒಂದು ದೂರವಾಣಿ ಸಂಖ್ಯೆ ಈ ರೀತಿ ಇದೆ, 9972 7146 47. ಸೊ ಇದು ನನ್ನ ದೂರವಾಣಿ ಸಂಖ್ಯೆ, ತಾವು ಸಂಪರ್ಕಿಸಿ ಅಥವಾ ಫೋನ್ ಮುಖಾಂತರ ಕೂಡ ತಾವು ಮಾಹಿತಿಯನ್ನು ಪಡ್ಕೊಳ್ಳಿ. ಈ ಒಂದು ಪೋಷಣ ಅಭಿಯಾನ ನಾವೇನು ಮಾಸಾಚರಣೆ ಆಚರಿಸ್ತಾ ಇದ್ದೀವಿ, ನನ್ನ ಒಂದು ಕಳಕಳಿ ವಿನಂತಿ ಏನಪ್ಪ ಅಂದರೆ ಆರೋಗ್ಯ ಎಷ್ಟು ಕೊಟ್ಟರು ನಾವು ಕೊಂಡ್ಕೊಳ್ಳೋಕ್ಕಾಗಲ್ಲ, ಬೇಕಾದ್ರೆ ಸ್ವಲ್ಪ ದುಡ್ಡು ಹಾಕಿ ನಾವು ಕೈತೋಟ ಮಾಡ್ಬೋದು, ಬಟ್ ದುಡ್ಡು ಹಾಕಿ ನಾವು ಆರೋಗ್ಯನ ತಾವು ತಗೊಳ್ಕೊಳ್ಳೋಕ್ಕಾಗಲ್ಲ. ಸೊ ಈ ನಿಟ್ಟಿನಲ್ಲಿ ನಮ್ಮ ಪೌಷ್ಟಿಕ ಕೈತೋಟ ಬಹಳಷ್ಟು ನಿಮಗೆ ಒಳ್ಳೆಯದಾಗತ್ತೆ. ಅದನ್ನು ಮಾಡಲಿಕ್ಕೆ ಏನು ವೈಜ್ಞಾನಿಕ ಸಮಸ್ಯೆಗಳು ಅಥವಾ ಏನಾದರೂ ನಿಮಗೆ ತೊಂದರೆ ಇದ್ದರೆ ಅಥವಾ ಮಾಹಿತಿ ಬೇಕಾಗ್ತಂದರೆ ದಯವಿಟ್ಟು ಕೂಡ ತಾವು ಈ ನಂಬರ್ಗಳ ಮುಖಾಂತರ ಅಥವಾ ನಮ್ಮ KVKಗಳನ್ನು ಬಳಸ್ಕೊಂಡು ತಾವು ಕೈತೋಟ ನಿರ್ವಹಣೆ ಮಾಡಿ ಅದರಲ್ಲಿ ಆಗ್ತಕ್ಕಂಥ ಉಪಯೋಗಗಳನ್ನು ತಾವು ಸ್ವತಃ ಅನುಭವಿಸಿ ಆದಂತಹ ಅನುಭವವನ್ನು ಇತರ ರೈತರುಗಳಿಗೂ ತಾವು ಹಂಚಿಕೊಳ್ಳಿ. ಸೊ ಸದೃಢ ಭಾರತ ಮಾಡಲಿಕ್ಕೆ, ನಮ್ಮ ಸದೃಢ ಕರ್ನಾಟಕ ಕಟ್ಟಲಿಕ್ಕೆ ಅಥವಾ ನಮ್ಮ ಸದೃಢ ಚಿತ್ರದುರ್ಗನ ಮಾಡಲಿಕ್ಕೆ ಅಥವಾ ನಮ್ಮ ಸದೃಢ ನಮ್ಮ ಕುಟುಂಬ ಬೆಳೆಸಲಿಕ್ಕೆ ಕೈತೋಟ ಬಹಳ ಅನುಕೂಲ ಆಗ್ತಾ ಇದೆ. ತಾವೆಲ್ಲರೂ ಈ ಮಾಸಾಚರಣೆ ಅಂಗವಾಗಿ ನಾನು ತಾವೆಲ್ಲ ಮಾಡ್ಕೊಳ್ಳಿ, ಅನುಭವ ಪಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ಕೊತೀನಿ. ಧನ್ಯವಾದಗಳು. ಬಹಳ ಸಂತೋಷ ಸರ್. ಇಲ್ಲಿವರೆಗೂ ರಾಷ್ಟ್ರೀಯ ಪೋಷಣ್ ಅಭಿಯಾನದಡಿಯಲ್ಲಿ ನಮ್ಮ ಪೌಷ್ಟಿಕ ಕೈತೋಟದ ಮಹತ್ವದ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿ ಅಂತ ತಿಳಿಸ್ಕೊಟ್ರಿ. ಎಲ್ಲ ಅನುಕೂಲಗಳು ನಮ್ಮ ರೈತ ಬಾಂಧವರು ಪಡ್ಕೊಳ್ಳಿ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದುವರೆಗೆ ರಾಷ್ಟ್ರೀಯ ಪೋಷಣ್ ಅಭಿಯಾನದ ಅಡಿಯಲ್ಲಿ ಪೌಷ್ಟಿಕ ಕೈತೋಟದ ಮಹತ್ವ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಜ್ಞಾನಿ ಡಾಕ್ಟರ್ ಪ್ರಕಾಶ್ ಕೆರೂರೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಏನೇ, ನಾನು ನಮ್ಮ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ನ ತಡೆದವ್ರು ಯಾರು? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರು ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ ನನ್ನಿಂದ? ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತಾ? ಅದೇ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿ ಅಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತ್ ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೇ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹ್ಯಾಕ್ ಸಂಪರ್ಕಿಸಬೇಕು ಅಂತ? ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೊತೀನಿ. 8 7 0 0 0 0 1 0 1 4 2 4 2 ಇರೋ ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8 7 0 0 0 1 4242 ಅಷ್ಟೇ ಸುಲಭ. ರೈತ ಬಾಂಧವರೇ, ಈ ಪ್ರಕಟಣೆ ನಿಮಗಾಗಿ. ಹಲೋ ಕಿಸಾನ್ವಾಣಿ ನೇರ ಫೋನ್ ಕಾರ್ಯಕ್ರಮ ದಿನಾಂಕ 12/10/2022 ಬುಧವಾರ ಸಂಜೆ 6:51 ಪ್ರಸಾರವಾಗಲಿದೆ. ವಿಷಯ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ. ರೈತ ಬಾಂಧವರು ತೋಟಗಾರಿಕೆ ಬೆಳೆಗಳಾದ ತೆಂಗು, ಮಾವು, ಅಡಿಕೆ, ಸೀಬೆ, ಸಪೋಟ, ಮೋಸಂಬಿ, ಪಪ್ಪಾಯಿ, ಕಿತ್ತಳೆ ಹಾಗೂ ತರಕಾರಿ ಬೆಳೆಗಳಲ್ಲಿ ಕಂಡುಬರುವ ರೋಗಗಳು ಮತ್ತು ಕೀಟಗಳ ಹತೋಟಿ ಹಾಗೂ ಬೆಳೆಗಳ ನಿರ್ವಹಣೆ ಇನ್ನು ಮುಂತಾದ ವಿಷಯಗಳ ಕುರಿತು ಪ್ರಶ್ನೆಗಳನ್ನು ಕೇಳಬಹುದು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಹಿರಿಯೂರು ಬಬ್ಬೂರು ಫಾರಂನ ತೋಟಗಾರಿಕಾ ಮಹಾವಿದ್ಯಾಲಯದ ತೋಟಗಾರಿಕೆ ವಿಜ್ಞಾನಿಗಳಾದ ಡಾಕ್ಟರ್ ಸಿಎಸ್ ಕಾರ್ತಿಕ್ ಹಾಗೂ ಆರ್ ಶ್ರೀಧರ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ಪಡೆಯಲು ಆಗ ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448402733 ಹಾಗೂ ಮತ್ತೊಂದು ಮೊಬೈಲ್ ಸಂಖ್ಯೆ 9141970272. ತಪ್ಪದೇ ಕೇಳಿ ಹಾಗೂ ಭಾಗವಹಿಸಿ. ಹಲೋ ಕಿಸಾನ್ವಾಣಿ ನೇರ ಫೋನಿನ ಕಾರ್ಯಕ್ರಮ ದಿನಾಂಕ 12/10/2022 ಬುಧವಾರ ಸಂಜೆ 6:51 ನಿಮ್ಮ ಚಿತ್ರದುರ್ಗ ಎಫ್